ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಧ್ಯಾನ್ ಸೆ ಸುನೋ ಬ್ರೋ, ಧ್ಯಾನ್ ಸೆ ಸುನೋ, ಆದತೆ ಬದಲೋ ಸ್ಮಾರ್ಟ್ ಡ್ರೈವ್ ತುಮ್ ಕರೋ, 60 ಸೆ ಕಮ್ ನಾ ಜ್ಯಾದಾ ಹೋ ಸ್ಪೀಡ್, ತೋ ಜ್ಯಾದಾ ಮೈಲೇಜ್ ಇಸ್ ಗ್ಯಾರಂಟೀಡ್, ಸಿಗ್ನಲ್ ಪೆ ರುಕೋಗೆ ತೋ ಯಾದ್ ರಖೋ, ಇಗ್ನಿಷನ್ ಕೋ ಕ್ವಿಕ್ಲಿ ಆಫ್ ಕರೋ, ರೇಸ್ ಮತ್ ಕರೋ, ಆಕ್ಸಿಲರೇಟ್ ಮತ್ ಕರೋ, ಫಿಜುಲ್ ಮೇ ಫ್ಯೂಲ್ ಖರ್ಚ್ ನಾ ಕರೋ, ಕ್ಲಚ್ ಕಮ್ ದಬಾವ್, ಬ್ರೇಕ್ ಕಮ್ ಲಗಾವ್, ಧೀರೆ ಧೀರೆ ಚಲೋ, ರಶ್ ಡ್ರೈವ್ ನಾ ಕರೋ. ध्यान से सुनो ब्रो, ध्यान से सुनो, फ्यूल बचाने की कोशिश तुम करो. Drive smartly, conserve energy. Issued in public interest by oil and gas marketing companies in public sector. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ವರ್ಗಾವಣೆ ಹಾಗೂ ಕೃಷಿ ಕ್ಲಿನಿಕ್ ಈ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಕೇಡುಮರಗ ಗ್ರಾಮದ ರೈತರಾದ ಶಿವಾನಂದ ಗುರುಲಿಂಗಪ್ಪ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಪ್ರಯೋಗಶೀಲ ರೈತರು ಮತ್ತು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದೊಳಗೆ ಮುಂಚೂಣಿಯಲ್ಲಿ ನಿಂತು ಇತರ ರೈತರಿಗೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿರುವಂತಹ ರೈತರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಕೃಷಿ ವ್ಯಾಸಂಗ ಮಾಡಿ ತಮ್ಮನ್ನೇ ತಾವು ಕೃಷಿಯೊಳಗೆ ತೊಡಗಿಸಿಕೊಂಡು ನಮ್ಮ ರಾಜ್ಯದೊಳಗೆ 2003 ಮೊದಲೇ ಅಗ್ರಿ ಕ್ಲಿನಿಕ್ ಮಾಡಿದಂಥವರು. ಆ ಮೂಲಕ ರೈತರ ಸೇವೆಯನ್ನ ಶುರು ಮಾಡಿ ಮುಂದುವರಿಸಿಕೊಂಡು ಇಲ್ಲಿ ತನಕನೂ ಅವರು ಬಂದಿದ್ದಾರೆ. ಅದರ ಜೊತೆಗೆ ರೈತರಿಗೆ ಬೇರೆ ಬೇರೆ ಕೃಷಿ ಉದ್ಯಮಗಳನ್ನ ಪರಿಚಯ ಮಾಡಿದಂಥವರು ಕೂಡ ಹೌದು. ಹೆಚ್ಚು ಕಡಿಮೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಮೊದಲೇ ತರಕಾರಿ ನರ್ಸರಿಯನ್ನ ಶುರು ಮಾಡಿದಂಥವರು. ಅಂಥ ಒಬ್ಬ ಅಧ್ಯಯನಶೀಲ ರೈತರು ಇವತ್ತ ನಮ್ಮ ಜೊತೆಗಿದ್ದಾರೆ. ಶಿವಾನಂದ ಪಾಟೀಲ್ ಅವರು, ಅವರು ಆಳಂದ ತಾಲೂಕು ಖೇಡ್ ಉಮರ್ಗಾದವರು. ಕಲಬುರಗಿ ಒಳಗೆ ನೆಲೆ ನಿಂತು ಸಾಕಷ್ಟು ತಿಳುವಳಿಕೆಯನ್ನ ನಮ್ಮ ರೈತರಿಗೆ ನೀಡುವಂತಹ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಶಿವಾನಂದ ಗುರುಲಿಂಗಪ್ಪ ಪಾಟೀಲ್ ಅವರೇ, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಕೆಲಸವನ್ನು ನೋಡಿ ಬಹಳ ಖುಷಿ ಆಗ್ತದೆ. ತಾವು ಮಾತಾಡುವಾಗ ಹೇಳಿದ್ರಿ ಇಡೀ ರಾಜ್ಯದೊಳಗೆ ನಾನು ಮೊದಲೇ ಅಗ್ರಿ ಕ್ಲಿನಿಕ್ ಅನ್ನ ಶುರು ಮಾಡಿದ್ದು 2003 ಅಂತ ಹೇಳಿ. ಅಗ್ರಿ ಕ್ಲಿನಿಕ್ ನಮ್ಮ ರೈತರಿಗೆ ಎಲ್ಲ ಕೃಷಿ ಸೇವೆಯನ್ನು ಒದಗಿಸಿಕೊಡುವಂತಹ ಒಂದು ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಿ. ಆ ಮೂಲಕ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ರೈತರಿಗೆ ಬೇಕಾದಂತಹ ಗುಣಮಟ್ಟದ ಸಸಿಗಳನ್ನ, ಅವ್ರು ಬೇಡುವಂತಹ ತಳಿಗಳನ್ನ ಕೂಡ ತಾವು ತಯಾರು ಮಾಡಿ ಅವರಿಗೆ ಸರಬರಾಜು ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಇದು ಬಹಳ ಹಿಂದೆನೆ ನೀವು ಶುರು ಮಾಡಿದಂತಹದ್ದು, ಈಗಿನ ದಿನಗಳಲ್ಲಿ ಅದು ಬಹಳಷ್ಟು ಪ್ರಸ್ತುತ ಅನಿಸ್ತಾ ಇರುವಂತಹದ್ದು ಹೆಮ್ಮೆಯ ವಿಷಯ. ಯಾಕಂತಂದ್ರೆ ನಮ್ಮ ರೈತರಿಗೆ ಮುಖ್ಯವಾಗಿ ಮಾಹಿತಿ ಬೇಕು, ಅದರ ಜೊತೆಗೆ ಪರಿಕರಗಳು ಕೂಡ ಬೇಕಾಗುತ್ತೆ ಸರ್. ಅದರ ಜೊತೆಗೆ ಮುಖ್ಯವಾಗಿ ಏನು ನಾಟಿ ಮಾಡುವುದಕ್ಕೆ ಒಳ್ಳೆ ತಳಿಗಳು ಬೇಕಾಗ್ತದೆ. ಆಯಾ ವಾತಾವರಣಕ್ಕೆ ಅನುಕೂಲವಾದಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೀವು ಶುರು ಮಾಡಿದಂತಹ ಸಮಯದೊಳಗೆ ಬಹಳ ಕೊರತೆಯನ್ನು ಅನುಭವಿಸುತ್ತೆ ಸರ್. ಮತ್ತೆ ಇನ್ನೊಂದೇನಂದ್ರೆ ಆ ಸಮಯದಾಗ ರೈತರು ತಮ್ಮ ಹೊಲಗಳಲ್ಲೇ ಸಸಿಗಳನ್ನು ತಾವೇ ತಯಾರು ಮಾಡ್ಕೋತಾ ಇದ್ರು ಸರ್. ಅವಾಗ ಕೆಲವೊಮ್ಮೆ ಏನಾಗ್ತಿತ್ತು, ಅವರಿಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಸಸಿ ಮಾಡ್ಕೊಳ್ಳಿಕ್ ಬರದೇ ಇರೋ ಕಾರಣಕ್ಕಾಗಿ ಕೆಲವೊಂದು ಸಸಿಗಳು ಬಹಳಷ್ಟು ಹಾಳಾಗ್ತಾ ಇದ್ವು ಸರ್. ಆಮ್ಯಾಗ ಮುಂಗಾರಿಗೆ ಯಾವ ತಳಿಗಳನ್ನು ಹಾಕ್ಬೇಕು, ಹಿಂಗಾರಿಗೆ ಯಾವ ತಳಿಗಳನ್ನು ಹಾಕ್ಬೇಕು, ಆಮೇಲೆ ಬೇಸಿಗೆ ಕಾಲದಲ್ಲಿ ಯಾವ ತಳಿಗಳನ್ನು ಹಾಕಬೇಕು, ಮತ್ತು ಕಾಲಾನುಸಾರವಾಗಿ ಸಸಿಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋ ಒಂದು ಮೂಲ ವೈಜ್ಞಾನಿಕ ಒಂದು ಜ್ಞಾನ ಅವಾಗ ಇದ್ದಿದ್ದಿಲ್ಲ ಸರ್, ಬಹಳ ಕಡಿಮೆ ಇತ್ತು. ಕೆಲವೊಂದು ರೈತರು ಏನಿದೆ ಈ ಓಪನ್ ಬೆಡ್ ಅಲ್ಲಿ ಸಸಿಗಳನ್ನು ಮಾಡ್ಕೋತಾ ಇದ್ರು. ಕಾವಲಿ ಮುಖಾಂತರ ನೀರನ್ನು ಹಾಯಿಸೋದ್ರಿಂದ ಎಲ್ಲಾ ಬೀಜಗಳು ಕಿತ್ಕೊಂಡು ಹೋಗಿ ಒಂದು ಕಾರ್ನರ್ ನಿಂತು ಬಿಡ್ತಿದ್ದು. ಆಮ್ಯಾಗ ಸಸಿಗಳ ಸಂಖ್ಯೆನೂ ಬಹಳ ಕಡಿಮೆ ಆಗ್ತಿತ್ತು ಸರ್. ಅವ್ರ ಭೂಮಿಗೆ ಮಣ್ಣಿನಲ್ಲಿ ಸರಿಸುಮಾರು 1,000 ಬೀಜ ಹಾಕಿದ್ರೆ ಅಂದ್ರೆ ಅವರಿಗೆ 200-300 ಸಸಿಗಳು ಬರ್ತಾ ಇದ್ವು ಸರ್. ಅಂದ್ರೆ ಬೀಜಗಳೊಂದು ಖರ್ಚು, ಈಗ ಹೈಬ್ರಿಡ್ ಬೀಜಗಳು ಒಂದ್ ಟೊಮ್ಯಾಟೊ ಪ್ಯಾಕೆಟ್ ತಗೋಬೇಕಂದ್ರೆ 1,000 ರೂಪಾಯಿ, ಒಂದ್ ಮೆಣಸಿನ್ಕಾಯ್ದ ಪ್ಯಾಕೆಟ್ ತಗೋಬೇಕಂದ್ರೆ 600 ರೂಪಾಯಿ. ಅದ್ರಲ್ಲಿ ಇವತ್ತೇನ್ ದೊಡ್ಡ ದೊಡ್ಡ ಕಂಪ್ನಿ ಇದಾರೆ ಸರ್, 100-100 ನಾಟಿಗೆ ಬರುವಂತಹ ಬೀಜಗಳು ಇರ್ತಾವ ಸರ್, ಅದನ್ನ ಒಯ್ದು ನಾವು ಈ ಮಣ್ಣಿನಲ್ಲಿ ಹಾಕೋದ್ರಿಂದ ಒಂದ್ ನಾಟಿಗೆ ಪ್ರಮಾಣನು ಕಡಿಮೆ ಆಗ್ತಿತ್ತು. ಆಮೇಲೆ ಮಣ್ಣಿನಿಂದ ಬರುವಂತ ರೋಗ ರುಜಿನಗಳು ಕೂಡ ಸರ್ ಸಾಕಷ್ಟು ಆ ಒಂದು ಸಸಿಗಳಿಗೆ ಬಂದು ಮುಖ್ಯವಾದ ಬೆಳೆಗಳಿಗೂ ಕೂಡ ಅದು ಒಂದ್ ನೆಮೆಟೋಡ್ ಗಂಟು ರೋಗ ಅಂತೀರಿ ಸರ್, ನೆಮೆಟೋಡ್ ಪ್ರಾಬ್ಲಮ್ ಇರಬಹುದು, ಇಲ್ಲ ಮತ್ ಯಾವ್ದಾದ್ರು ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್ ಕೀಟಗಳು ಹಾವಳಿ ಬಾಧೆ, ಆಮೇಲೆ ಈ ಕಸಗಳ ಒಂದು ತೊಂದರೆ, ಆಮೇಲೆ ಸಸಿ ಮಡಿಗಳಲ್ಲಿ ಕಸ ಆಗೋದ್ರಿಂದ ಏನಾಗ್ತಿತ್ತು ಸರ್, ಅದು ಈ ಸಸಿಗಳು ಬೆಳೆಯುವ ಅವಸ್ಥೆಯಲ್ಲೇ ಈ ನುಸಿಗಳಿಗೆ ತ್ರಿಪ್ಸ್ ಇದಕ್ಕೆ ಮೈಟ್ಸ್ ಗಳಿಗೆ ಹಾನಿಗೊಳಗಾಗಿ ಒಳ್ಳೆ ಗುಣಮಟ್ಟದ ಸಸಿಗಳು ಬರ್ತಾ ಇದ್ದಿದ್ದಿಲ್ಲ ಸರ್. ಸೊ ಇದೊಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಸಸಿಗಳನ್ನು ಹೇಗೆ ತಯಾರಿಸಬೇಕು, ನೆರಳು ಪರದೆಯಲ್ಲಿ ಹೇಗೆ ಸಸಿ ತಯಾರಿಸಬೇಕು, ಇದನ್ನೆಲ್ಲ ಮೊದಲನೇ ಸಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ಶುರುವಾತ್ ಮಾಡಿದಾಗ ಸರ್ ಎಷ್ಟೋ ಜನ ಯುವಕರು ರೈತರು ಬೇರೆ ಬೇರೆ ಊರಿನ ಜನಗ ಬಂದು ನೋಡ್ಕೊಂಡು ಹೋಗಿ ಅವರು ಕೂಡ ತಮ್ಮ ಕಡಿಮೆ ಖರ್ಚಲ್ಲಿ ಕಡಿಮೆ ಒಂದು ಇದರಲ್ಲಿ ತಮ್ಮ ಹೊಲದಲ್ಲೇ ತಾವೇ ಸಸಿಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು, ಈ ಒಂದು ಟೆಕ್ನಾಲಜಿ ಏನಿದೆ ಸರ್ ಈ ಸ್ಪ್ರೆಡ್ಡಿಂಗ್ ಆಗೋದ್ರಲ್ಲಿ ನಮ್ದು ಕೂಡ ಒಂದು ಅಲ್ಪ ಈ ರೈತರಿಗೆ ಒಂದು ಮಾಹಿತಿ ಮುಟ್ಟಿಸುವಲ್ಲಿ ನಾವು ಕೂಡ ಒಂದು ಅಲ್ಪ ಕಾಣಿಕೆ ಕೊಟ್ಟಿದ್ದೇವೆ ರೈತ ಸಮುದಾಯಕ್ಕೆ ಅಂತ ಅನ್ಸುತ್ತೆ ಸರ್ ನನಗೆ. ಮತ್ತೆ ನನ್ನ ಅಗ್ರಿ ಕ್ಲಿನಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ 2003 ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅಜಿತ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದರು ಸರ್. ಅಜಿತ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ನಿರುದ್ಯೋಗಿ ಕೃಷಿ ಪದವೀಧರರಿಗೆ ಸ್ವಂತ ಉದ್ಯೋಗ ಮತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ರೈತ ಬಾಂಧವರಿಗೆ ಸಹಾಯವಾಗುವ ತರ ನಮ್ಮ ಕೃಷಿ ಜ್ಞಾನ ನಾವು ಏನು ವಿಶ್ವವಿದ್ಯಾಲಯಗಳಲ್ಲಿ ಕಲಿತಿದ್ದೇವೋ ಆ ಕೃಷಿ ಜ್ಞಾನವನ್ನು ರೈತರ ಹೊಲಗದ್ದೆಗಳಿಗೆ ತಲುಪಿಸುವ ಸಲುವಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್. ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬ್ಯಾಚ್ ನಲ್ಲಿ ನಾನು 2 ತಿಂಗಳ ಟ್ರೈನಿಂಗ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ಮೊದಲನೆಯ ಬಾರಿಗೆ ಕಾರ್ಪೊರೇಷನ್ ಬ್ಯಾಂಕ್ ಇಂದ ಸಹಾಯಧನವನ್ನು ಪಡೆದು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ನನ್ನೊಬ್ಬರು ಗೆಳೆಯರಿದ್ರು ಸರ್ ನಾಗರಾಜ್ ಪಾಟೀಲ್ ಅಂತ ಹೇಳಿ ಚಿಟಗುಪ್ಪದವರು, ಅವರ ಒಂದು ಸಹಾಯದಿಂದ ನಾನು ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಸ್ಟಾರ್ಟ್ ಮಾಡಿದೆ ಸರ್. ಇದರದ್ದು ಮೇನ್ ಉದ್ದೇಶ ಏನಾಗಿತ್ತು ಅಂತಂದ್ರೆ ನಾವು ಏನ್ ಟೆಕ್ನಾಲಜಿ ನಮ್ಮ ವಿಶ್ವವಿದ್ಯಾಲಯದಿಂದ ಪಡೆದಿದ್ದೀವಿ, ತಾಂತ್ರಿಕತೆಯನ್ನು ಹೊಂದಿದ್ದೆವು, ಆ ತಾಂತ್ರಿಕತೆ ಕೃಷಿಯಲ್ಲಿ ರೈತರಿಗೆ ತಮ್ಮ ಆದಾಯ ಮತ್ತು ಗುಣಮಟ್ಟದ ಇಳುವರಿ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಏನೇನು ಸಹಾಯ ಮಾಡಬಹುದು ಪ್ರಾಕ್ಟಿಕಲಿ, ಆ ಸಾಂದರ್ಭಿಕವಾಗಿ ಅದನ್ನ ರೈತರಿಗೆ ಮುಟ್ಟುವವರೆಗೂ ಅವರ ಹೊಲಗಳಿಗೆ ನಾನು ಇವನ್ ಪರ್ಸನಲಿ ವಿಸಿಟ್ ಮಾಡಿ ಸರ್, ಆ ಒಂದು ಬೇಸಿಗೆ ಸಮಯದಲ್ಲಿ 40-42 ಡಿಗ್ರಿ ಟೆಂಪರೇಚರ್ ಅಲ್ಲೂ ಕೂಡ ನನ್ನ ಬೈಕಲ್ಲಿ ಸರ್ ಸರಿ ಸುಮಾರು 2.5 ಲಕ್ಷ ಕಿಲೋಮೀಟರ್ ನಾನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರು ಯಾರು ಇಂಟ್ರೆಸ್ಟೆಡ್ ರೈತರಿದ್ದಾರೆ ಅತಿ ಆಸಕ್ತಿ ಉಳ್ಳ ರೈತರಿದ್ದಾರೆ ಇಂಥವ್ರು ಹೊಲಕ್ಕೂ ಹೋಗಿಲ್ಲ ಅಂತ ಇಲ್ಲ ಸರ್, ನಾನು ಎಲ್ಲರೂ ಹೊಲಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಅವ್ರ ಮಣ್ಣಿನ ಮಾದರಿಗಳನ್ನು ನೋಡಿದೀವಿ, ಅವ್ರ ಮಣ್ಣಿಗೆ ಯಾವ ಬೆಳೆಗಳು ಸೂಕ್ತವಾಗ್ತವೆ, ಯಾವ ಸಂದರ್ಭದಲ್ಲಿ ಅವರು ಬೆಳೆಗಳನ್ನು ಬಿತ್ತನೆ ಮಾಡಿದ್ರೆ ಅವರಿಗೆ ಸೂಕ್ತ ಲಾಭ ಬರುತ್ತೆ, ಇಂಥ ಒಂದು ಮಾಹಿತಿಗಳು. ಆಮೇಲೆ ಈಗ ಹೊಸ ಹೊಸ ಕಂಪ್ನಿಗಳ ಹೊಸ ಹೊಸ ಬೀಜಗಳು ಬರ್ತಾವ ಸರ್, ಈಗ ಅಂತ ಬೀಜಗಳು ನಮ್ಮ ಹೊಲ ಒಂದು R&D ಫಾರ್ಮ್ ತರ ಇದೆ ಸರ್, ಯಾವುದೇ ಒಂದು ಕಂಪನಿಯ ಹೊಸ ಬೀಜಗಳು ಬರಲಿ ಯಾವುದೇ ಒಂದು ಹೊಸ ಪದ್ಧತಿಗಳು ಬರಲಿ ಅದನ್ನ ಮೊದಲು ನಮ್ಮ ಹೊಲದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಸರ್, ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಅಂದ್ರೆ ಕೆಲವೊಂದು ಬೀಜಗಳು ಈಗ ಕೋಲಾರಲ್ಲಿ ಹಾಕುವಂತ ಟೊಮ್ಯಾಟೊ ಗುಲ್ಬರ್ಗಾದಲ್ಲಿ ಬರುತ್ತೋ ಇಲ್ಲೋ ಗೊತ್ತಿರಲ್ಲ, ಬೆಳಗಾವಲ್ಲಿ ಬೆಳೆಯೋ ತಳಿಗಳು ಬೇರೆ ಗುಲ್ಬರ್ಗಾದಲ್ಲಿ ಬೆಳೆಯೋ ತಳಿಗಳು ಬೇರೆ, ಈ ತರ ಒಂದು ತಳಿಗಳ ನಮ್ಮ ಭಾಗಕ್ಕೆ ಯಾವ ಸೂಕ್ತವಾಗಿ ಹೊಂದ್ಕೋತವೆ ಅಂತ ತಳಿಗಳನ್ನು ಆಯ್ಕೆ ಮಾಡಿ ಆ ತಳಿಗಳನ್ನು ಬೆಳೆದು ಸರಿ ಸುಮಾರು ಎಷ್ಟೊಂದು ಯುವ ರೈತರಿಗೆ ಮತ್ತು ಆಸಕ್ತಿ ಉಳ್ಳ ರೈತರಿಗೆ ಅದನ್ನ ತೋರಿಸಿ ಅವರಿಗೂ ಕೂಡ ಬೆಳೆಯಲು ಉತ್ಸಾಹ ಬರುವಂಗ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಯಾವಾಗ್ಲೂ ತೊಡಗಿರ್ತೀವಿ ಸರ್. ಅಂದ್ರೆ ಅದನ್ನ ಸ್ವಯಂ ಸ್ಫೂರ್ತಿಯಿಂದ ನೀವೇ ಮಾಡುತ್ತಿದ್ದೀರಿ, ಹೊಸ ಯಾವ ತಳಿಗಳು ಬಂದ ಅವನ್ನ ನೋಡುದು ಅವನ್ನ ತಂದು ಪ್ರಾತ್ಯಕ್ಷಿಕೆ ಮಾಡೋದು ಸರ್. ಇದೇ ಒಂದು 15-16 ವರ್ಷ ಕೆಳಗಡೆ ಸರ್ ನಮ್ಮ ಭಾಗದಲ್ಲಿ ಕಲ್ಲಂಗಡಿ ಹಣ್ಣು ಮೊದಲು ನಾವೆಲ್ಲ ಈ ಪಟ್ಟಪಟ್ಟಿ ಕಲ್ಲಂಗಡಿ ನಾಮದಾರಿ 295 ಅಂತ ತಳಿ ಬರ್ತಿತ್ತು ಸರ್, ಅದೇ ಎಲ್ಲಾ ಕಡೆ ಬೆಳೀತಾ ಇದ್ರು. ಅವಾಗ ಈ ಒಂದು ಸಣ್ಣ ಕಲ್ಲಂಗಡಿ ಸರಿ ಸುಮಾರು 3-4 ಕೆಜಿ ಬರಂತ ಕಲ್ಲಂಗಡಿನ ಐಸ್ ಬಾಕ್ಸ್ ಅಂತೀವಿ ಸರ್ ಇದಕ್ಕೆ, ಈ ಕಲ್ಲಂಗಡಿ ಬೆಳೆಯೋದು ಯಾರಿಗೂ ಅಷ್ಟು ಗೊತ್ತಿದ್ದಿದ್ದಿಲ್ಲ. ಈ ಕಲ್ಲಂಗಡಿ ಬೆಳಿಬೇಕಾದ್ರೆ ಇದಕ್ಕೆ ಕಂಪಲ್ಸರಿ ಒಂದು ಪ್ಲಾಸ್ಟಿಕ್ ಹೊದಿಕೆ ಬೇಕು ಸರ್, ಮಲ್ಚಿಂಗ್. ಈ ಪ್ಲಾಸ್ಟಿಕ್ ಹೊದಿಕೆ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಆಗಿನ ಟೈಮ್ದಲ್ಲಿ ಯಾರಿಗೂ ಜಾಸ್ತಿ ಗೊತ್ತಿದ್ದಿದ್ದಿಲ್ಲ ಸರ್. ಇನ್ನೊಂದು, ನಮ್ಮಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ ಇತ್ತು ಸರ್ ಹೊಲದಲ್ಲಿ. ನಂದು 11 ಎಕರೆ ಹೊಲದಲ್ಲಿ, ನಾವು ಮೊದಲು ನಮ್ಮ ಹಿರಿಯರು ಮಾಡುವ ಪದ್ಧತಿಯ ಪ್ರಕಾರ ಒಕ್ಕಲ್ತನ ಮಾಡಿದ್ರೆ 1-2 ಎಕರೆ ಇಲ್ಲ 3 ಎಕರೆ ನೀರ್ ಹಾಕ್ತಿತ್ತು ಸರ್. ಆ 2-3 ಎಕರೆ ಆಗುವಂತ ನೀರನ್ನೇ ನಾನು 11 ಎಕರೆ ನೀರಾವರಿ ಮಾಡಿದೆ ಸರ್. ಅಂದ್ರೆ ಈಗ ನಮ್ಮ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಅದಕ್ಕೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಅದರಲ್ಲಿ ನಾವು ಕಲ್ಲಂಗಡಿ ಮಾಡಿದಾಗ ಎಷ್ಟೋ ಜನ ನಗ್ತಾ ಇದ್ರು ಸರ್ ಅವಾಗೆಲ್ಲ, ಇದು ಹೆಂಗಾಗತ್ರಿ ಪಾಟೀಲ್ ರೇ ಅಂತೇಳಿ. ಬಟ್ ಅವಾಗ ನೋಡಿದಂತ ಯುವಕರು, ಹಿರಿಯರು, ಮತ್ ಇನ್ನುಳಿದಂತ ಕೆಲವೊಂದು ಪ್ರಗತಿಪರ ರೈತರು ಅದನ್ನ ನೋಡಿ ತಮ್ಮ ಹೊಲಗಳಲ್ಲೂ ಮಾಡಿ ಈಗ ಒಂದು ಹೆಮ್ಮೆ ಅನ್ಸುತ್ತೆ ಸರ್. ಈಗ ನಾನು ಪ್ರಾಕ್ಟಿಕಲಿ ನೋಡಿದಾಗ ಕಲ್ಲಂಗಡಿ ನಮ್ ಗುಲ್ಬರ್ಗಾದಲ್ಲಿ ಏನು ಇಲ್ಲ ಅಂದ್ರೂ ಒಂದು 30,000-40,000 ಎಕರೆ ಆ ತರ ಒಂದು ಪ್ಲಾಸ್ಟಿಕ್ ಹೊದಿಕೆ ಮೇಲೆ ಎಲ್ಲಾ ರೈತರು ಬೆಳೀತಾ ಇದಾರೆ. ಈಗ ಆ ಯುವ ರೈತರಿಗೆ ಬೆಳೆಯೋದನ್ನು ನೋಡಿದ್ರೆ ನಮಗೂ ಒಂದು ಟೆಕ್ನಾಲಜಿ ನಾವು ರೈತರವರೆಗೂ ತಲುಪಿಸಲ್ಲಿ ನಮ್ದು ಒಂದು ಅಲ್ಪ ಕಾಣಿಕೆ ಇದೆ ಅಲ್ಲಪ್ಪ ಅನ್ನೋ ಒಂದು ಖುಷಿ ಮತ್ತು ಹೆಮ್ಮೆ ಅನಿಸುತ್ತೆ ಸರ್. ತಾವು ಅಲ್ಪ ಕಾಣಿಕೆ ಅನ್ಕೊಳ್ಬಹುದು ಅದನ್ನ, ಆದ್ರೆ ಅದು ರೈತರ ಪಾಲಿಗೆ ಮತ್ತ ಕೃಷಿ ಪಾಲಿಗೆ ಅದೊಂದು ದೊಡ್ಡ ಒಂದು ಕೊಡುಗೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರ ಇಂಥ ಒಂದು ತಂತ್ರಜ್ಞಾನ ಅದರಿಂದ ಎಷ್ಟೆಲ್ಲ ಬದಲಾವಣೆಗಳಾಗ್ತಾವೆ, ಎಷ್ಟೆಲ್ಲ ಅನುಕೂಲಗಳಾಗ್ತಾವೆ, ಎಷ್ಟೆಲ್ಲ ಉಪಯೋಗ ಆಗ್ತದೆ. ಇಂಥ ಒಂದು ತಂತ್ರಜ್ಞಾನ ನೀವೇನು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಗ್ತದೆ. ಅಂತ ಸಾಕಷ್ಟು ತಂತ್ರಜ್ಞಾನ ಇವತ್ತಿನ ದಿವಸ ನಿಮ್ಮ ತೋಟದಲ್ಲೇ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸಾಯಿಲ್ ಹೆಲ್ತ್, ಸಾಯಿಲ್ ಕನ್ಸರ್ವೇಶನ್, ವಾಟರ್ ಕನ್ಸರ್ವೇಶನ್, ಇದ್ರ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ನಾನು ಪ್ರಾತ್ಯಕ್ಷಿತೆಗಳನ್ನ ನನ್ನ ಹೊಲದಲ್ಲೇ ಮಾಡಿದ್ದೀನಿ ಸರ್. ಮೊದ್ಲು ಆಕ್ಚುಲಿ ನನ್ನ ಹೊಲದಲ್ಲಿ ಇದು ತಗೊಂಡಿದ್ದ ಹೊಲ ಸರ್, ಮುಗುಳ್ನಾಗಾವದಲ್ಲಿ. ಇಲ್ಲಿ ತಗೊಂಡಿದ್ದ ಹೊಲದಾಗ ಮೊದ್ಲು ಅವ್ರು 1 ಚೀಲ ಜೋಳನು ಬೆಳೀತಿದ್ದಿಲ್ಲ ಸರ್. ಅಂತ ಒಂದು ಬಂಜರು ಭೂಮಿ ಇವತ್ತು ಫಲವತ್ತಾದ ಮಣ್ಣಾಗಿದೆ. ಮೇಲಿಂದ 1 ಇಂಚಿಂದ 2 ಇಂಚ್ ವರೆಗೂ ಮಣ್ಣು ಏನಿದೆ ಅಲ್ಲ ಸರ್, ನಾವು ಹಿಂಗ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಬಂಗಾರ ಮುಟ್ಟದಂಗ, ಎರೆಹುಳ ಗೊಬ್ಬರನೇ ಏನು ಹೊಲದಲ್ಲಿ ಹಾಸಿದರೆ ಅನ್ನೋ ತರ ಮಣ್ಣು ತಯಾರಾಗಿದೆ, ಅಷ್ಟು ಮೆತ್ತಗಾಗಿದೆ ಸರ್. ಇದಕ್ಕೊಂದು ಮೂಲ ಕಾರಣ ಅಂದ್ರೆ ನಾವೇ ಈ ಜಾನುವಾರುಗಳನ್ನು ಮತ್ತೆ ಎಮ್ಮೆ ಆಕಳುಗಳನ್ನು ನಮ್ಮ ಹೊಲದಲ್ಲೇ ಕಟ್ಟಿದೀವಿ ಸರ್. ಅದರದ್ದು ಹಾಲು ಮತ್ತೆ ಇದು ಮನೆಗೆ ಯೂಸ್ ಮಾಡ್ತೀವಿ, ಬಂದಂತ ಗೊಬ್ಬರವನ್ನು ನಮ್ಮ ತೋಟಕ್ಕೆ ಯೂಸ್ ಮಾಡ್ತೀವಿ ಸರ್. ಆಮೇಲೆ ಯಾವುದೇ ಬೆಳೆ ನನ್ನ ಹೊಲದಲ್ಲಿ ಬೆಳೆದಿರ್ಬೋದು ಅದನ್ನ ನಾವು ಸುಡೋದಿಲ್ಲ ಸರ್. ಅಲ್ಲೇ ಸಣ್ಣಾಗಿ ಕತ್ತರಿಸಿ ರೂಟ್ರಿಂದ ಹೊಡೆದು ಅಲ್ಲೇ ಮಣ್ಣಲ್ಲೇ ಮಿಕ್ಸ್ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ನಾನು ಬಾಳೆ ಮಾಡಿದ್ದೆ ಸರ್, ಸರಿ ಸುಮಾರು 15,000 ಬಾಳೆ ಗಿಡಗಳು ಕೂಡಿಸಿದ್ದೆ ನಾನು. 15,000 ಬಾಳೆ ಗಿಡಗಳು ಬಾಳೆ ಬೆಳೆಯನ್ನು ತೆಗೆದುಕೊಂಡು ಆದ ನಂತರ ಇಡೀ ಸಂಪೂರ್ಣ ಬಾಳೆ ಅಲ್ಲೇ ಸಣ್ಣ ಆನಿಯನ್ ಚಾಪ್ ಮಾಡಿದಂಗೆ ಕತ್ತರಿಸಿ ಸರ್, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅಲ್ಲೇ ರೂಟ್ರ್ ಹೊಡೆದು ಅದನ್ನ ತಯಾರು ಮಾಡಿ ಸುಮ್ಮ ಅದ್ರ ಮೇಲೆ ಉದ್ದ ಬಿತ್ತಿದೆ ಸರ್. ನೆಕ್ಸ್ಟ್ ಉದ್ದ ಬಿತ್ತಿದ್ರೆ ಗೊಬ್ಬರ ಏನು ಹಾಕ್ಲಾರ್ದೇನೆ 6 ಎಕರೆನಲ್ಲಿ ಸರ್ ಸರಿ ಸುಮಾರು 1 ಎಕರೆಗೆ 8 ಚೀಲ ಉದ್ದ ಬೆಳೀತ ಸರ್. ಅದ ಅಂದ್ರೆ ನಾವು ನಮ್ಮ ಮಣ್ಣನ್ನು ಹೇಗೆ ಕಾಯ್ದಿರಿಸ್ಕೊಳ್ಬೇಕು, ಆಮೇಲೆ ಮಳೆ ನೀರನ್ನು ಹೇಗೆ ಕೊಯ್ಲು ಮಾಡಿ ನೀರನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಆಮೇಲೆ ನಮ್ಮ ಹೊಲದಲ್ಲಿ ಇರುವಂತ ಬಾವಿಗೂ ಕೂಡ ಅದನ್ನು ಒಂದು ಸಾಹಸದ ಕತೆ ಇದೆ ಸರ್. ನಂದೊಂದು 25 ಕಿಲೋಮೀಟರ್ ಸರೌಂಡಿಂಗ್ ದಲ್ಲಿ ಎಲ್ಲಿ ನೀರಿನ ಅಂಶ ಇಲ್ಲ ಸರ್, ತೋಟಗಳೇ ಇಲ್ಲ. ಹಾರ್ಡ್ಲಿ ನಿಮ್ಗೊಂದು 25 ಕಿಲೋಮೀಟರ್ ಸರೌಂಡಿಂಗ್ ನಾಗ 2-3 ತೋಟ ಸಿಗುತ್ತೆ ಸರ್. ಈಗ ಅಲ್ಲಿ ಒಂದು ಜಿಯೋಲಜಿಸ್ಟ್ ಇವರಿಗೆ ನಾನು ಮಾತಾಡಿದಾಗ ನಮ್ಮ ಟೋಪೋಗ್ರಫಿ ಆಫ್ ದ ಮಣ್ಣಿನ ಒಂದು ಇದು ಹೇಗಿದೆ ಅಂತಂದ್ರೆ 80 ಅಡಿ ಕೆಳಗಡೆ ಹೋದ್ರೆ ಈ ಶಾಬಾದ್ ಫರ್ಸಿಕಲ್ ಕ್ಯಾಲ್ಸಿಯಂ ಕಲ್ಗಳು ಸಿಗುತ್ತೆ ಸರ್, ಸುಣ್ಣದ ಕಲ್ಲು ಸಿಗುತ್ತೆ, ಆ ಕಲ್ಲಲ್ಲಿ ನೀರ್ ಬರೋದಿಲ್ಲ ಸರ್. ಸೊ ನಾವು 60 ಅಡಿ ಬಾವಿ ಹೊಡೆದು 60 ಅಡಿ ಕೆಳಗಡೆ ಸರ್ ಹಾರಿಜಾಂಟಲ್ ಬೋರ್ ಹಾಕಿದೇವು ಸರ್. ಹಾರಿಜಾಂಟಲ್ ಬೋರ್ 6 ಬೋರ್ಗಳು 150 ಅಡಿ 6 ಬೋರ್ ಏನ್ ಹಾಕಿದೇವು ಸರ್. ಈ ಬಸಿ ನೀರು ಪರ್ಕೊಲೇಟಿವ್ ವಾಟರ್ ಏನಂತೀವಲ್ಲ ಸರ್, ಆ ಬಸಿ ನೀರು ಆ ಒಂದು ಅಡ್ಡ ಬೋರಿಂದ ತಾನೇ ಬಂದು ಬಾವಿಯಲ್ಲಿ ಕಲೆಕ್ಟ್ ಆಗ್ತದೆ ಸರ್. ವಿತೌಟ್ ಎನಿ ಎಲೆಕ್ಟ್ರಿಕ್ ಮೋಟರ್ ಇರಲಾರ್ದೆ ಆ ಬಸಿ ನೀರು ಆ ಒಂದು ಹಾರಿಜಾಂಟಲ್ ಇದರಿಂದ ತಾನೇ ಬಂದು ಕಲೆಕ್ಟ್ ಆದ್ರಿಂದ ಈ ವರ್ಷ 2024 ಬೇಸಿಗೆ ನೀವಂತೂ ನೋಡಿದಿರಿ ಸರ್, ತುಂಬಾ ಕಠಿಣವಾದ 47-48 ಡಿಗ್ರಿ ವರೆಗೂ ನಾವು ಬಂದ್ ಮುಟ್ಟಿದ್ದೇವೆ ಸರ್. ಇಂತ ಒಂದು ವಾತಾವರಣದಲ್ಲೂ ನನ್ನ ಬಾವಿಯಿಂದ ನಾನು 11 ಎಕರೆ ನೀರಾವರಿ ನಾನು ಮೇಂಟೈನ್ ಮಾಡಿದ್ದೀನಿ. ಅದ್ಭುತ ಅಲ್ಲ. ಅದ್ರ ಪಕ್ಕಕ್ಕೆ ಸರ್ ನಾನು ಒಂದು ಕೃಷಿ ಹೊಂಡ ಮಾಡಿದ್ದೀನಿ ಸರ್, ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿಲ್ಲ ನಾನು. ಸೊ ಇಡೀ ನನ್ನ ಹೊಲದಿಂದ ಮಳೆಗಾಲದಲ್ಲಿ ಏನ್ ನೀರ್ ಬರುತ್ತಲ್ಲ ಸರ್ ಅದೆಲ್ಲ ಬಂದು ಕೃಷಿ ಹೊಂಡದಲ್ಲಿ ಕಲೆಕ್ಟ್ ಆಗುತ್ತೆ. ಆ ಕೃಷಿ ಹೊಂಡ ಬಾವಿ ಪಕ್ಕಕ್ಕೆ ಇರೋದ್ರಿಂದ ಹೇಗೆ ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಆಗಿ ನೆಲಕ್ಕೆ ಇಳಿಯುತ್ತಲ್ಲ ಸರ್, ಅದೇ ರೀತಿ ನನ್ನ ಬಾವಿಯಲ್ಲಿರುವ ಜಲ ಮೇಲಕ್ಕೆ ಬರುತ್ತೆ ಸರ್. ಆ ಒಂದು ಟೆಕ್ನಾಲಜಿ ರೈತರಿಗೂ ನೋಡ್ಲಿಕ್ಕೆ ಗೊತ್ತಾಗುತ್ತೆ ಸರ್. ಅಂದ್ರೆ ನಮ್ಮ ನೀರು ನಾವು ಸದ್ಬಳಕೆ ಮಾಡಿಕೊಂಡೇವ ಅಂತಂದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಾಲದಲ್ಲಿ ಕುಡಿಯಕ್ಕೆ ನೀರು ಇರಲಾರದ ಸಂದರ್ಭದಲ್ಲೂ ಕೂಡ ನನ್ನ ಬಾವಿಯಲ್ಲಿ ನೀರು ಬತ್ತಿ ಹೋಗಿಲ್ಲ ಸರ್. ಅಂದ್ರೆ ಯಾವ ರೀತಿ ನಾವು ನೀರಿನ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಪಾಠವನ್ನ ತಾವು ಹೇಳ್ತಾ ಇದ್ದೀರಿ. ಇದನ್ನ ತಾವು ರೈತರಿಗೆ ತಮ್ಮ ತೋಟಕ್ಕಂತೂ ಸಾಕಷ್ಟು ಜನ ಬರ್ತಾ ಇರ್ತಾರ ಅಂತವ್ರಿಗೆ ಇದನ್ನ ಹೇಳಿ ಇಂಥದ್ ನೀವು ಮಾಡ್ರಿ ಅಂತ ಹೇಳಿ ನೀವು ಸಾಕಷ್ಟು ವಿಚಾರ ಹೇಳ್ತಾ ಇರಬೇಕು. ಹೇಳ್ತಾ ಇರ್ತೇನೆ ಸರ್. ಇನ್ನೊಂದು ವಿಷಯ ಅಂದ್ರೆ ಒಂದು ಹೊಸ ತಳಿ ಪಪ್ಪಾಯ ಮಾಡಿದ್ದೀವಿ ಸರ್. ನಾವು ಪಪ್ಪಾಯ ಮಾಡಿದಾಗ ಅದು ಒಳಗಿನ ಪಲ್ಪ್ ಏನ್ ತಿನ್ನುವಂತ ಭಾಗ ಬರುತ್ತಲ್ಲ ಸರ್, ಅದು ಯೂಶುವಲಿ ಕೆಂಪ್ ಬರ್ತಿತ್ತು. ನಾವು ಮಾಡಿದ್ದು ಹಳದಿ ಬಣ್ಣದ ಸರ್. ನೀವು ಕಟ್ ಮಾಡಿದಾಗ ಒಂದು ಮಾವಿನ ಹಣ್ಣಿನ ತರಾನೇ ಅದು ಕಾಣೋದು. ನೀವು ಸ್ಮೆಲ್ ಮತ್ತೆ ಟೇಸ್ಟ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು ಪಪ್ಪಾಯ ಇದೆ ಅಂತೇಳಿ. ಅಂತ ಪಪ್ಪಾಯನು ಸರ್ ಕಷ್ಟ ಕಾಲದಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಹೋದಾಗ ಇದು ಪಪ್ಪಾಯ ನಡೆಯಲ್ಲ, ನಾವು ತೋಳಂಗಿಲ್ಲ, ನಾ ಅಪ್ ಟು ದೆಹಲಿಯಿಂದ ಹಿಡಿದು ಮುಂಬೈ ವರೆಗೂ ಅಡ್ಡಾಡಿನ್ ಸರ್ ಪಪ್ಪಾಯ ತಗೊಂಡು ಬೆಳೆದಿದ್ದೀನಿ. ಸಾಕಷ್ಟು ಒಳ್ಳೆ ಹಣ್ಣುಗಳು ಹೊಲ ತುಂಬಾ ಬಿಟ್ಟಿದ್ದೇವೆ, ಬಟ್ ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಮಾರುಕಟ್ಟೆಯವರು ತಗೊಳ್ಳಿಕ್ ತಯಾರಿಲ್ಲ ಸರ್. ನಾನು ಈ ಮಾತು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರ, ಕೆಲವೊಂದ್ಸಲ ರೈತರಿಗೆ ಈ ಕಷ್ಟಗಳು ಬಹಳ ಬರ್ತಾವ ಸರ್. ನಾವು ಬೆಳೆದಿರ್ತೀವಿ, ಒಳ್ಳೆ ಫಲ ಪಡೆದಿರ್ತೀವಿ, ಅದನ್ನ ಒಯ್ದು ಒಳ್ಳೆ ಮಾರುಕಟ್ಟೆಗೆ ಒಳ್ಳೆ ಬೆಲೆಗೆ ಮಾರ್ಬೇಕಂದ್ರೆ ತಗೊಳ್ಳೋರು ಇರೋದಿಲ್ಲ ಸರ್. ಸೊ ಅವಾಗೂ ಕೂಡ ನಾನು ಧೈರ್ಯ ಬಿಡ್ಲಿಲ್ಲ ಸರ್. ನಮ್ಮ ಗುರುಗಳಾದಂತ ಡಾಕ್ಟರ್ ಎಸ್ ಎ ಪಾಟೀಲ್ ಸರ್ ಇರ್ಬೋದು, ಎಂ ಬಿ ಚೆಟ್ಟಿ ಅವರು ಇರ್ಬೋದು, ನಮ್ಮ ಮಾರ್ಗದರ್ಶಕರಾದಂತ ಆರ್ ವಿ ಕೋಟಿ ಸರ್ ಇರ್ಬೋದು, ಇವರೆಲ್ಲರದು ಒಂದ್ ಮಾರ್ಗದರ್ಶನದಲ್ಲಿ ಸರ್ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಈ 50 ಪೈಸೆ ಕಾಯಿನ್ 1 ರೂಪಾಯಿ ಕಾಯಿನ್ ಅಷ್ಟು ಒಂದು ಎಂಬ್ಲಮ್ ಮಾಡಿಸಿದೆವು ಸರ್. ರೇಡಿಯಂ ಹೊಳೆಯೋ ತರ ಎಂಬ್ಲಮ್ ಮಾಡಿಸಿ ಅದ ನಂದಿ ಹೊಲದವ್ರದ ಈ ಪಪ್ಪಾಯ ಸ್ಪೆಷಲ್ ಪಪ್ಪಾಯ ಆರ್ಗ್ಯಾನಿಕಲಿ ಬೆಳೆದಿದ್ದು ಅಂತೇಳಿ ಅದಕ್ಕೆ ಪ್ರತಿಯೊಂದು ಪಪ್ಪಾಯಿ ಹಣ್ಣಿಗೂ ಒಂದೊಂದು ಹೋಲೋಗ್ರಾಮ್ ಸ್ಟಿಕ್ಕರ್ ಅಂಟಿಸಿ ಮುಂಬೈಯಲ್ಲಿ ಒಬ್ಬ ವ್ಯಾಪಾರಿಗೆ ಮಾತಾಡಿ ನಾವು ಹಣ್ಣು ಸಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಸರ್. ಅವನದು ಸಹಕಾರದಿಂದ ಅಕ್ಕಪಕ್ಕದ ವ್ಯಾಪಾರಿಗಳು ಅಲರ್ಟ್ ಆಗಿ ಅವರು ಬೇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಯಾ ಹಣ್ಣು ಇದು ಹೋಗೋದೇ ಇಲ್ಲ ಮಾರ್ಕೆಟ್ ನಲ್ಲಿ, ಇದು ನೀವು ಯಾರು ತಿನ್ನೋದೇ ಇಲ್ಲ ಅಂತೇಳಿ ಏನ್ ನನಗೆ ತಿರಸ್ಕಾರ ಮಾಡಿದ್ರು. ಅದೇ ಹಣ್ಣು ಪ್ರೆಸೆಂಟ್ ಅವಾಗ ಮಾರ್ಕೆಟ್ ಅಲ್ಲಿ ಯಾ ಹಣ್ಣು ಮಾರ್ತಾ ಇತ್ತು ಅದಕ್ಕಿಂತ ನಾವು 2 ರೂಪಾಯಿ ಪ್ರತಿ ಕೆಜಿಗೆ ಹೆಚ್ಚಿನ ಬೆಲೆಗೆ ನಾವು ಮಾರಿದೇವು ಸರ್. ಯಾಕಂದ್ರೆ ಇದು ಧೈರ್ಯ ಬಿಡ್ಲಾರ್ದಕ್ ಸರ್, ಮಾರ್ಕೆಟ್ ಹುಡುಕಾಡಿದ್ದಕ್ಕೆ ಸರ್. ಇದೆ ಇಲ್ಲ ಬಹಳ ದೊಡ್ಡ ಸಾಹಸ ಇದೆ. ಯಾಕಪ್ಪ ಅಂತಂದ್ರೆ ಇದು ಬಹಳ ಮುಖ್ಯ. ನಮ್ಮ ಮನೋಸ್ಥೈರ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರದು. ಒಂದು ಹೊಸ ಪ್ರಯೋಗ ಇದ್ದಾಗ ಅದು ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಸರ್. ಅದು ಎಲ್ಲರಿಗೂ ಜನಪ್ರಿಯ ಆಗುವಂತಹ ಸಂದರ್ಭದೊಳಗೆ ಬಹಳಷ್ಟು ಕಷ್ಟ ನಷ್ಟಗಳು ಬರ್ತಾವ. ಈಗ ಎಷ್ಟೋ ಜನ ಯುವ ರೈತರು ಏನ್ ಮಾಡ್ತಾರೆ ಸರ್, ಈಗ ಪಾಲಿಹೌಸ್ ಅಲ್ಲಿ ಶೇಡ್ ನೆಟ್ ಅಲ್ಲಿ ಕಲರ್ಡ್ ಕ್ಯಾಪ್ಸಿಕಮ್ ಬೆಳೀತಾ ಇದಾರೆ, ಹೂಗಳು ಬೆಳೀತಾ ಇದಾರೆ, ಜರ್ಬೆರ ಹೈಬ್ರಿಡ್ ಟೊಮ್ಯಾಟೊ ಇಂತ ಎಲ್ಲ ಬೆಳೆಗಳು ಬೆಳೀತಾರೆ. ಬೆಳೆಕಿನ್ನ ಮುಂಚೆ ಯಾವ ಒಬ್ಬ ಯುವ ರೈತ ಕೂಡ ವಿಚಾರ ಮಾಡೋದಿಲ್ಲ ಸರ್, ಇದನ್ನ ನಾನು ಎಲ್ಲಿ ಮಾರ್ಬೇಕು, ಇದನ್ನ ಎಲ್ಲಿ ಮಾರಿದ್ರೆ ನನಗೆ ಒಳ್ಳೆ ಬೆಲೆ ಬರುತ್ತೆ, ಯಾಕಂದ್ರೆ ರೋಗ ಮುಕ್ತ ರಾಸಾಯನಿಕ ಮುಕ್ತ ಇಂತ ಒಳ್ಳೆ ಆಹಾರ ಬೆಳೆದು ಆ ಒಳ್ಳೆ ತಿನ್ನಂತ ಜನರು ಒಳ್ಳೆ ಬೆಲೆ ಕೊಡುವಂತ ಜನರಿಗೆ ಆ ರೈತ ಮುಟ್ಟಿಸ್ಲಿಲ್ಲ ಅಂತಂದ್ರೆ ಸರ್, ಅವ ಮಾಡಿದ ಖರ್ಚು ಮತ್ತು ವೆಚ್ಚ ಅವನಿಗೆ ಭರಿಸ್ಲಿಕ್ಕೆ ಆಗಲ್ಲ ಸರ್. ಹಿಂಗಾಯ್ತು ಅಂತಂದ್ರೆ ಏನ್ ಮಾಡ್ತಾರೆ ಸರ್, 1 ವರ್ಷ ಏನೋ ಉತ್ಸಾಹದಿಂದ ಮಾಡ್ತಾರೆ, ಆ ಒಂದು ರೇಟ್ ಅವರಿಗೆ ಒಳ್ಳೆ ಬೆಲೆ ಸಿಗ್ಲಿಲ್ಲ ಅಂದ್ರೆ 2ನೇ ವರ್ಷ ಮಾಡೋದಿಲ್ಲ ಸರ್ ಅವರು. ಈ ಒಂದು ಕೃಷಿನೇ ಬೇಡಪ್ಪ ಅನ್ನೋ ಸಂದರ್ಭದಾಗ ಬಹಳ ಜನ ರೈತರು ಮೊದಲನೇ ಇದ್ದ ಉತ್ಸಾಹ 2ನೇ ಸಲ ಇರೋದಿಲ್ಲ ಸರ್. ಅದಕ್ಕೆ ನಾನು ಎಲ್ಲಾ ರೈತರಿಗೂ ಮತ್ತೆ ನಮ್ಮ ಪ್ರಗತಿಪರ ರೈತರಿಗೂ ಒಂದ್ ಹೇಳೋದೇನಂದ್ರೆ, ನೀವು ಯಾವುದೇ ಒಂದು ಬೆಳೆ ಮಾಡೋಕಿನ್ನ ಮೊದ್ಲು ಹೇಗ್ ನಾವು ಮನಿ ಕಟ್ಟಕ್ಕಿನ್ನ ಮೊದಲು ಒಂದು ಪ್ಲಾನಿಂಗ್ ಮಾಡ್ತೀವಿ, ಆ ತರ ಒಂದು ಪ್ಲಾನಿಂಗ್ ಮಾಡಿ ಈ ಮಾಲ್ ಅಂದ್ರೆ ಈ ಬೆಳೆದಂತ ನನ್ನ ಹಣ್ಣು ತರಕಾರಿ ಹೂವು ಯಾವ ಮಾರುಕಟ್ಟೆಗೆ ಸೂಕ್ತವಾಗಿ ಇದೆ, ಯಾವ ಮಾರುಕಟ್ಟೆಗೆ ಮಾರಿದ್ರೆ ನನಗೆ ಒಳ್ಳೆ ಬೆಲೆ ಬರುತ್ತೆ, ಇದನ್ನು ವಿಚಾರ ಮೊದಲೇ ಮಾಡಿ ಅವ್ರ ಜೊತೆ ಖರೀದಾರರ ಜೊತೆ ಮೊದಲನೇ ಒಂದು ಏನೋ ಕಾಂಟ್ರಾಕ್ಟ್ ಮಾಡಿಕೊಂಡು ಬೆಳೆದ್ರೆ ಇಲ್ಲಿ ಲಾಸ್ ಆಗೋದು ಬಹಳ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ಅತ್ಯುತ್ತಮವಾದ ಗುಣಮಟ್ಟದ ತರಕಾರಿ ಒಯ್ದು ನಾವು ನಮ್ಮ ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಮಾರ್ದೇವು ಅಂತಂದ್ರೆ ಎಲ್ಲದಕ್ಕೂ ಒಂದೇ ರೇಟ್ ಸಿಗುತ್ತೆ ಸರ್. ಸೊ ಅವಾಗ ಇವ್ರು ಒಳ್ಳೆ ರೀತಿ ಬೆಳೆದವರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಬೆಳೆದವರಿಗೆ ಒಂದು ಅತ್ಯುತ್ತಮವಾದ ಬೆಲೆ ಸಿಗ್ಲಿಲ್ಲ ಅಂದ್ರೆ ನಿರಾಶೆ ಆಗ್ಬಿಡುತ್ತೆ ಸರ್. ಮುಂದಿನ ಯಾವುದೇ ಒಂದು ಕೃಷಿ ಚಟುವಟಿಕೆ ಉತ್ಸಾಹದಿಂದ ಮಾಡ್ಬೇಕಂದ್ರೆ ಇವ್ರು ಹತಾಶೆಗೊಳ್ತಾರೆ ಸರ್. ಅದಕ್ಕೆ ಮೊದಲೇ ಒಂದ್ ಸ್ವಲ್ಪ ಮಾರುಕಟ್ಟೆ ಬಗ್ಗೆ ಸ್ಟಡಿ ಮಾಡ್ರಿ, ಸುತ್ತಮುತ್ತಲಿನ ಮಾರುಕಟ್ಟೆಗಳಿಗೆ ನೀವು ವಿಸಿಟ್ ಮಾಡ್ರಿ. ಆಮ್ಯಾಗ ಇದನ್ನ ಒಂದ್ ಕ್ಲಬ್ ತರ ಸರ್, ಈಗ ಒಳ್ಳೆ ಈಟರ್ಸ್ ಇದಾರ ಸರ್, ಚಲೋ ಸಿಕ್ತತೆ ಅಂದ್ರೆ ಯಾರನ್ನು ಖರೀದಿ ಮಾಡ್ತಾರೆ ಅಂತವ್ರದ್ದು. ಈಗರೆ ಮಲ್ಟಿಮೀಡಿಯಾ ಜಗತ್ತಿದೆ, ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊರ್ರಿ. ಈಗ ನಾನೇ ಕೆಲವೊಂದ್ಸಲ ನನ್ನ ಹೊಲದಲ್ಲಿ ಬೆಳೆದಿದ್ದ ತರಕಾರಿ ಸರ್, ನಂದೇ ಗ್ರೂಪ್ ಅಲ್ಲಿ ಒಂದ್ 200-300 ಜನ ಒಳ್ಳೊಳ್ಳೆ ಕನ್ಸ್ಯೂಮರ್ಸ್ ಇದಾರೆ ಸರ್, ಅವ್ರಿಗೆ ಮೆಸೇಜ್ ಹಾಕಿದ್ರೆ ನನಗ್ ತಂದು ಕೊಡಿ, ನಿನಗ್ ತಂದು ಕೊಡಿ. ಸೊ ಅಲ್ಲೇ ಖಾಲಿ ಒಂದ್ ಈರುಳ್ಳಿ ನನ್ನ ತೋಟದಲ್ಲೇ ಬೆಳೆದಿದ್ದ, ನನ್ನ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ನನ್ನ ಅಂಗಡಿಯಲ್ಲಿ ಇಟ್ಟು ಅಲ್ಲೇ ಮಾರಿದೀನಿ ಸರ್. ಈಗ ಅದೇ ನಾವು ಒಬ್ಬ ಕಮಿಷನ್ ಏಜೆಂಟ್ ಗೆ ಒಂದ್ ಮಾರ್ಲಿಕ್ ಹೋದ್ರೆ ಸರ್ ಲಾಭ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ಈರುಳ್ಳಿ ಇದೆ, ನಾವು ಕಮಿಷನ್ ಏಜೆಂಟ್ ಗೆ ಮಾರ್ಲಿಕ್ಕೆ ಹೋದ್ರೆ 6 ರೂಪಾಯಿ ಕೆಜಿ ತೊಂತಾನೆ ಸರ್. ಮಾರ್ಕೆಟ್ ಅಲ್ಲಿ ಅದೇ ಈರುಳ್ಳಿ 40 ರೂಪಾಯಿ ಕೆಜಿ ಮಾರ್ತಿರತ್ತೆ. ನೀವು 6 ರೂಪಾಯಿ ಕೆಜಿ ಮಾರಿದಾಗ ರೈತನಿಗೆ ಅದು ಕಷ್ಟಪಟ್ಟಂತದ್ದು ಅವನ್ ಏನೇನ್ ಖರ್ಚು ವೆಚ್ಚಗಳು ಅದಾವ ಅದು ಭರಿಸ್ಲಿಕ್ಕೆ ಆಗಲ್ಲ ಸರ್. ಅದೇ ಅವ ನೇರ ಕನ್ಸ್ಯೂಮರಿಗೆ 40 ರೂಪಾಯಿ ಇದ್ದಲ್ಲಿ 30 ರೂಪಾಯಿ ಕೊಡ್ಲಿ ಸರ್, ಕನ್ಸ್ಯೂಮರಿಗೆ 10 ರೂಪಾಯಿ ಲಾಭ ಆಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಮತ್ತೆ ಗುಣಮಟ್ಟದ ಒಂದು ಪ್ರಾಡಕ್ಟ್ ಸಿಗುತ್ತೆ. ಎಲ್ಲಿವರೆಗೂ ನಮ್ಮ ರೈತರು ನೇರವಾಗಿ ಮಾರೋದು ಕಲಿಯೋದಿಲ್ಲ ಸರ್, ಅಲ್ಲಿವರೆಗೂ ಲಾಭದ ಅಂಶ ಏನು 1 ರೂಪಾಯಿ ನಾವು ಬೆಳಿತೀವಿ ಸರ್, ಅದರಲ್ಲಿ ಈ ಖರ್ಚು ವೆಚ್ಚಗೆ 40 ಪೈಸೆ, ಮೇಂಟೆನೆನ್ಸ್ ಗೆ 40 ಪೈಸೆ, ಆಮ್ಯಾಗ ಏನಿದೆ ಉಳಿದಿದ್ದ 20 ಪೈಸೆನಲ್ಲೇ ನಾವು ಸಂತೋಷ ಪಡ್ಬೇಕು ಸರ್. ಈ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಕಮಿಷನ್ ಏಜೆಂಟ್ಗಳು ಹೋಗ್ತಾರೆ ಸರ್, ಎಲ್ಲರೂ ಹೋಗ್ತಾರೆ. ಅದು ಯಾವಾಗ ರೈತ ನೇರವಾಗಿ ಕನ್ಸ್ಯೂಮರಿಗೆ ಪ್ರಾಡಕ್ಟ್ ತಲುಪಿಸ್ತಾನೆ ಸರ್, ಅವಾಗ ಏನೈತಿ ರೈತಗೂ 4 ದುಡ್ಡು ಉಳಿಯುತ್ತೆ. ಕಾಸ್ಟ್ ಆಫ್ ಕಲ್ಟಿವೇಶನ್ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್, ಲೇಬರ್ ತೊಂದರೆ ಅಂತರೂ ಮಿತಿ ಮೀರಿದೆ ಸರ್, ಕೆಲಸಕ್ಕೆ ಎಲ್ಲಿ ಆಳುಗಳು ಸಿಗ್ತಾ ಇಲ್ಲ, ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ, ಸ್ವತಃ ನಾವು ದುಡಿಯುತ್ತಾನೆ ಕೆಲಸಗಳು ಆಗ್ತಾ ಇಲ್ಲ. ಇಂಥದ್ರಲ್ಲಿ ನಾವು ಒಯ್ದು ಬೆಳೆದು ಇನ್ನೊಬ್ಬರ ಕೈಯಲ್ಲಿ ನಮ್ಮ ಪ್ರಾಡಕ್ಟ್ ಕೊಟ್ರೆ ಅದಕ್ಕೆ ಸೂಕ್ತ ಬೆಲೆ ಸಿಗೋದಿಲ್ಲ. ಅದೇನಾಗ್ತದೆ ಅಲ್ಲಿ ಮಧ್ಯವರ್ತಿಗಳೇ ಇವ್ರು ರೈತರಿಗಿಂತ ಹೆಚ್ಚು ಬೆಲೆನ ಅವರೇ ತಗೊಂಡ್ಬಿಡ್ತಾರೆ. ಮಾಡಿದಾರೆ ಸರಿ, ಎಷ್ಟೋ ಜನ ಮಧ್ಯವರ್ತಿಗಳು ಎಸಿ ಕಾರಲ್ಲಿ ಅಡ್ಡಾಡ್ತಾರೆ, ನಾವು ರೈತರು ಇನ್ನ ಬೆವರು ಸುರಿಸುವಂತ ಬಿಸಿಲಾಗ ಅಡ್ಡಾಡುವಂತ ಪರಿಸ್ಥಿತಿ ಅದ ಸರ್. ಪಾಟೀಲ್ರಿ, ಈಗ ನೋಡ್ರಿ, ಈಗ ತಾವು ಹೇಳ್ತಾ ಇದ್ರಿ ಒಳ್ಳೆ ವಿಚಾರ ಅದು, ನಮ್ಮ ರೈತರೇ ಮಾರುಕಟ್ಟೆಗೆ ಹೋಗ್ಬೇಕು, ಮಾರಾಟ ಮಾಡಬೇಕು. ಆದ್ರೆ ಏನೇನು ಸವಾಲುಗಳು ಅದಾವ ಇದ್ರೊಳಗೆ? ಯಾಕಪ್ಪ ಅಂತಂದ್ರೆ ಒಬ್ಬ ರೈತ ಎಲ್ಲ ಪ್ಲಾನಿಂಗ್ ಮಾಡಬೇಕು, ಬೆಳಿಬೇಕು, ಅದನ್ನ ಮತ್ತೆ ಗ್ರೇಡಿಂಗ್ ಮಾಡಬೇಕು, ಸಾಗಾಟ ಮಾಡಬೇಕು, ಮಾರ್ಕೆಟ್ಗೆ ಒಯ್ಬೇಕು, ಇಷ್ಟೆಲ್ಲ ಕೆಲಸಗಳನ್ನ ಇಟ್ಕೊಂಡು ಮಾರುಕಟ್ಟೆ ಮಾಡಬೇಕು ನೇರವಾಗಿ ಅಂತಂದ್ರೆ ಏನು ಸಾಧ್ಯತೆಗಳದಾವ? ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದೀವಿ ರೈತರಿಗೆ ಅದು ಕೂಡ ಬಹಳ ಹೆವಿ ಆಗುವಂತದ್ದು, ಭಾರ ಆಗುವಂತದ್ದಿದೆ. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದರಲ್ಲಿ ಪೆರಿಷಬಲ್ ಗೂಡ್ ಅಂಡ್ ನಾನ್ ಪೆರಿಷಬಲ್ ಗೂಡ್. ಪೆರಿಷಬಲ್ ಗೂಡ್ ಅಂದ್ರೆ ಬೇಗ ಕೆಡುವಂತಹ ಪದಾರ್ಥಗಳು, ಮತ್ತೆ ಕೆಲವೊಂದು ಇಟ್ಟು ಮಾರುವಂತ ವಸ್ತುಗಳು. ಕೆಲವೊಂದು ಬೇಗ ಕೆಡುವಂತ ಅಂದ್ರೆ ಹಣ್ಣು, ತರಕಾರಿ ಇಂಥವ್ ಏನದಾವ ಸರ್, ನಾವು ಬಹಳ ದಿನ ಇಡಕ್ ಆಗೋದಿಲ್ಲ ಸರ್. ಅದನ್ನ ಇಮಿಡಿಯೇಟ್ ನಾವು ಕಸ್ಟಮರಿಗೆ ಕೊಡಬೇಕು ಸರ್, ಗ್ರಾಹಕರಿಗೆ ತಲುಪಿಸಬೇಕು, ಇಲ್ಲ ಅಂತಂದ್ರೆ ಕೆಟ್ಟೋಗ್ಬಿಡ್ತವೆ. ಕೆಲವೊಂದು ಪದಾರ್ಥಗಳನ್ನ ನಾವು ಇಟ್ಟು ಮಾಡಬಹುದು, ಈಗ ಮೆಣಸಿನ್ಕಾಯಿ ಇರ್ಬೋದು, ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆ ಹಣ್ಣು ಇಂಥವೆಲ್ಲ ಶೇಖರಣೆ ಮಾಡಿ ಮಾರಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ ಸರ್, ನಾವು ಯಾವ ರೈತರು ಯಾವ ಭಾಗದಲ್ಲಿ ಯಾವ್ಯಾವ ತರಕಾರಿ ಜಾಸ್ತಿ ಬೆಳೀತಾರೆ, ನಮ್ಮಲ್ಲಿ ಇನ್ನ ಈ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು ಬಹಳ ಕಡಿಮೆ ಇದಾವೆ ಸರ್. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರ್ಲಾರ್ದಕ್ಕೆ ನಾವು ಶೇಖರಣೆ ಮಾಡಿ ಇಡಕ್ಕೂ ಆಗಲ್ಲ, ಬಹಳ ದಿನ ತಡೆಯಕ್ಕೂ ಆಗಲ್ಲ. ಈಗ ದೊಡ್ಡ ದೊಡ್ಡ ರೈತರು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಾಗ ಅದನ್ನು ನಾವು ನೇರ ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಅಷ್ಟೊಂದು ಕಾಲಾವಕಾಶ ಮತ್ತು ಅದು ಪ್ರಾಕ್ಟಿಕಲಿ ಸಾಧ್ಯನೂ ಇಲ್ಲ. ಆದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಾದ್ರೂ ನಾವು ಮಾಡಿದ್ರೆ ಅದ್ರದೊಂದು ಅನುಕೂಲ. ಆಮ್ಯಾಗ ಇನ್ನೊಂದ್ ಏನದ ಸರ್, ನಮ್ಮ ಈ ಒಂದು ಕೃಷಿಯಲ್ಲಿ ತೊಡಗಿದಂತ ಕೃಷಿ ಕುಟುಂಬಗಳು ತಮ್ಮ ಮಕ್ಕಳಿಗೆ ಈ ವ್ಯಾಪಾರದಲ್ಲಿ ಬಿಡ್ಲಿಕ್ಕೆ ಹಿಂಜರಿತಾರೆ ಸರ್. ಏ ಇದು ನಮ್ಗಾಗಲ್ರಿ, ಇದು ನಾವ್ ಹೆಂಗ್ ನಿಂತು ಮಾರಕಾಗತ್ರಿ, ನಾವ್ ಇದು ಮಾಡಕ್ ಆಗಲ್ರಿ. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ನನ್ನ ಧರ್ಮಪತ್ನಿ ಶ್ರೀಮತಿ ಶೋಭಾ ಅಂತ ಹೇಳಿ ಸರ್, ಅವರು ಸರ್ಕಾರಿ ಶಾಲಾ ಶಿಕ್ಷಕಿ. ಅವಳನ್ನು ಬಿಡುವಿನ ಸಮಯದಲ್ಲಿ ನನ್ನ ತೋಟಕ್ಕೆ ಯಾವಾಗ್ಲೂ ಬಂದು ಸಹಾಯ ಮಾಡ್ತಾ ಇರ್ತಾಳೆ ಸರ್. ಒಂದ್ಸತಿ ಏನಾಯ್ತು, ಕಲ್ಲಂಗಡಿ ಸರ್, ಈಗ 2ನೇ ಮಟೀರಿಯಲ್ ಕಲ್ಲಂಗಡಿ ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ನಾಗ ಒಂದು ಟಾಟಾ ಏಸ್ ಗಾಡಿಯಲ್ಲಿ ಸರಿ ಸುಮಾರು 1-2 ಟನ್ ಮಾರ್ಕೆಟಿಗೆ ಕಳಿಸ್ದೇವ್ ಸರ್. ಅವನ್ ಕಮಿಷನ್, ಗಾಡಿ ಬಾಡಿಗೆ, ಕಡಿಯೋರ ಚಾರ್ಜ್ ಎಲ್ಲಾ ಹೋಗಿ ನನ್ನ ಕೈಗೆ ಆಗಿನ ಸಮಯದಲ್ಲಿ ಬಂದಿದ್ದು 2,000-3,000 ರೂಪಾಯಿ ಸರ್. ಅದೇ ಕಲ್ಲಂಗಡಿ ನನ್ನ ಹೆಂಡತಿ ಏನ್ ಹೇಳಿದ್ಲು ಸರ್, ಇದನ್ನ ನಾನೇ ಮಾರ್ತೀನಿ ನೋಡೋಣ ಏನಾಗುತ್ತೆ ಅಂತ. ಆ ಗಾಡಿ ತಗೊಂಡು ಒಂದ್ ಸ್ಪೀಕರ್ ಹಚ್ಕೊಂಡು ಇಲ್ಲಿ ನಮ್ ಕಲ್ಬುರ್ಗಿಯಲ್ಲಿ ರಾಮ ಮಂದಿರ್ ಸರ್ಕಲ್, ಗೋದುತಾಯಿ ಕಾಲೋನಿ, ಒಳ್ಳೊಳ್ಳೆ ಪ್ಲೇಸಸ್ ಅಲ್ಲೆಲ್ಲ ಒಂದ್ ದಿನದಲ್ಲಿ ಮಾರಿದ್ರಿ ಸರ್ ಅವ್ರು, ನನ್ನ ಮಕ್ಕಳು ಮತ್ತೆ ನನ್ನ ಹೆಂಡತಿ ಇರ್ಲಿ, ಅವರಿಗೂ ಒಂದು ಅನುಭವ ಆಗ್ಲಿ ಅಂತ ಹೇಳಿ ಆಯ್ತು ಅಂದೆ ಸರ್. ನಾನು ಮಾರಿದ್ರು ನೀವು ಬಿಲೀವ್ ಮಾಡಂಗಿಲ್ಲ ಸರ್, ಯಾವ್ದು ನನ್ಗೆ 2,000-3,000 ಬಂದಿತ್ತು ಅದೇ ಗಾಡಿ, ಅಷ್ಟೇ ಮಟೀರಿಯಲ್ ನನ್ನ ಹೆಂಡತಿ 19,000 ಮಾರಿದ್ರು. ಸಾವಿರ ವ್ಯತ್ಯಾಸ ಸರ್. ನಾ ಇದು ಹೆಮ್ಮೆಯಿಂದ ಅಂತಲ್ಲ ಸರ್, ಇದ್ರ ಒಂದು ತಿಳುವಳಿಕೆ ಏನಂತಂದ್ರೆ, ನಮ್ ರೈತರು ತಮ್ಮ ಮಕ್ಕಳಿಗೆ ನಮ್ಮ ಮನೆಯವರು ನಾವು ಇಲ್ಲಿ ಕುಂತ ಮಾರಿದ್ರೆ ನಾವು ಬೆಳೆದಂತ ವಸ್ತು ನಾವು ಮಾರೋದ್ರಲ್ಲಿ ಅಲ್ಲಿ ಒಂದು ಏನು ಮನಸ್ಥಿತಿಯನ್ನು ಕೆಟ್ಟ ಮಾಡಿಕೊಳ್ಳುವಂತದ್ದು ಅಥವಾ ಪ್ರೆಸ್ಟೀಜ್ ವಿಷಯ ಅದು ಏನ್ ಇಲ್ಲ ಅಂತ ನಾನು ಅಂತೀನಿ ಸರ್. ನಮ್ ಜನ ಎಲ್ಲಿ ನೇರವಾಗಿ ಮಾರುಕಟ್ಟೆಗೆ ಇಳಿಯೋದಿಲ್ಲ, ಅಲ್ಲಿವರೆಗೂ ಏನದೆ ಸರ್ ನಾವು ಮಾರುಕಟ್ಟೆಯಲ್ಲಿ ಕೂತವರು ಈಗ ಆಲ್ರೆಡಿ ಏನ್ ಹೇಳ್ತಾರೆ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾವು ಕೊಡಬೇಕಾಗತ್ತೆ. ಅಡ್ಡಿಲ್ಲ, ಈಗ ತಾವು ಸಾಕಷ್ಟು ಜನ ರೈತರನ್ನು ನೋಡಿದ್ರಿ ಅಗ್ರಿ ಕ್ಲಿನಿಕ್ ಮುಖಾಂತರ ಅವರ ಸಮಸ್ಯೆಗಳನ್ನ ಬಿಡಿಸುವಂತದ್ದು, ಕೃಷಿ ಸಮಸ್ಯೆಗಳೇನಿರ್ತಾವ ಅದು ಕೂಡ ತಾವು ಸಾಕಷ್ಟು ಪರಿಹಾರಗಳನ್ನ ಕೊಟ್ಟಿದ್ದೀರಿ. ಇಂತಹ ಒಂದು ಸಂದರ್ಭದೊಳಗೆ ಈಗೇನ್ ಮಾರ್ಕೆಟಿಂಗ್ ವಿಷಯ ಬಂದಾಗ ನಾವ್ ಏನ್ ಮಾತಾಡ್ತಾ ಇದ್ದೀವಿ, ಅವರಿಗೆ ವೈಯಕ್ತಿಕವಾದಂತಹ ಒಂದು ವಿಚಾರವನ್ನ ಬಿಟ್ಟು ಬೇರೆ ಏನ್ ಸಮಸ್ಯೆಗಳು ಅಥವಾ ಸವಾಲುಗಳು ಇರ್ತಾವ ಈ ವಿಷಯದೊಳಗೆ ಅಂತೇಳಿ, ಅದ್ರ ಬಗ್ಗೆ ಏನಾದ್ರು ತಾವು ವಿಚಾರ ಮಾಡಿರಿ? ಇಲ್ಲ ಸರ್, ಮೇಜರ್ ಅಂತಂದ್ರೆ ನಮ್ಮ ಹತ್ರ ಕ್ರಾಪ್ ಪ್ಲಾನಿಂಗ್ ಇಲ್ಲ ಸರ್. ಕ್ರಾಪ್ ಪ್ಲಾನಿಂಗ್ ಅಂದ್ರೆ ಈಗ ಗ್ಲೋಬಲಿ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಈಗ ಅಮೆರಿಕದಂತ ಒಂದು ದೇಶದಲ್ಲಿ ಸರ್ ಅವರು ಮೊದಲೇ ರೈತರಿಗೆ ಆ ವರ್ಷದ ಒಂದು ಪ್ಲಾನ್ ಕೊಡ್ತಾರೆ ಸರ್. ಈಗ ವರ್ಲ್ಡ್ ವೈಡ್ ಕಬ್ಬಿನ ಬೆಳೆ ಜಾಸ್ತಿ ಆಗಿದೆ, ಕಬ್ಬಿನ ರೇಟ್ ಕಡಿಮೆ ಆಗೋ ಚಾನ್ಸ್ ಐತಿ, ಈ ಸಲ ನೀವು ಕಬ್ಬು ಹಾಕ್ಬೇಡಿ ಸೋಯಾಬೀನ್ ಹಾಕಿ. ಈಗ ನಮ್ಮಲ್ಲಿ ಏನಿದೆ ಸರ್, ಈ ತುಂಡು ತುಂಡು ಜಮೀನ್ಗಳ ಹಿಡುವಳಿದಾರರು ಇರೋದ್ರಿಂದ ಒಬ್ಬರದು ಇದು ಇನ್ನೊಬ್ಬರಿಗೆ ಗೊತ್ತಿರಲ್ಲ ಸರ್. ಸೊ ಯಾವ ಬೆಳೆ ಈ ಸಲ ಸೋಯಿಂಗ್ ಜಾಸ್ತಿ ಆಗಿದೆ, ಯಾವ ಬೆಳೆ ಕಡಿಮೆ ಆಗಿದೆ, ಯಾವ ತರಕಾರಿ ಈ ಸಲ ಶಾರ್ಟೇಜ್ ಬೀಳೋದಿದೆ, ಹಿಂಗ ಒಂದು ಪ್ಲಾನಿಂಗ್ ಇರ್ಬೇಕು ಸರ್. ಇದೆ ಸರ್ಕಾರದ ಹತ್ರನು ಇರ್ಬೇಕು, ರೈತರ ಹತ್ರ ಬಹಳ ಕಡಿಮೆ ಸರ್. ಯಾಕಂದ್ರೆ ಇಂಥ ಒಂದು ದೊಡ್ಡ ದೇಶದಲ್ಲಿ ನಾವು ನಮ್ಮೂರಾಗೆ ಯಾರ್ಯಾರು ಏನೇನ್ ಹಾಕ್ಯಾರ ಅಂತ ಗೊತ್ತಿರಲ್ಲ ದೇಶದ. ಇದು ಈ ಒಂದು ಪ್ಲಾನಿಂಗ್ ಇದ್ರೆ ಏನಾಗುತ್ತೆ ಸರ್, ರೈತರಿಗೆ ಎಲ್ಲರೂ ಅದೇ ಮಾಡೋದು ಸರ್. ಒಂದ್ ಬೆಳೆ ಮಾಡಿದ್ರೆ ಎಲ್ಲಾ ರೈತರು ಅದೇ ಮಾಡೋದು. ಸೊ ಮಾರ್ಕೆಟ್ದ ಡಿಮ್ಯಾಂಡ್ ಎಷ್ಟಿದೆ, ನಾವು ಸಪ್ಲೈ ಎಷ್ಟು ಕೊಡ್ತಾ ಇದ್ದೀವಿ, ಅದ್ರದೊಂದು ಜ್ಞಾನ ಇರಲಿಲ್ಲ ಅಂದ್ರೆ ಏನಾಗುತ್ತೆ ಸರ್, ಎಲ್ಲರೂ ಎಟ್ ಎ ಟೈಮ್ ಮಾರ್ಕೆಟಿಗೆ ಹೋದ್ರೆ ನಿನ್ನೆ ದಿನ 12 ರೂಪಾಯಿ ಕೆಜಿ ಮಾರಿದ ಕಲ್ಲಂಗಡಿ ಇವತ್ತು ಒಂದೇ ದಿನ 3 ರೂಪಾಯಿ ಕೆಜಿ ಅಂದಾಗ ಆ ರೈತನಿಗೆ ಏನ್ ಮಾಡ್ಬೇಕಪ್ಪ, ತಲೆ ಮೇಲೆ ಕೈ ಹೊತ್ತು ಕೂಡುವಂತ ಸಂದರ್ಭಗಳು ಬರ್ತಾವ ಸರ್. ಇದಕ್ಕೆ ಸ್ವಲ್ಪ ಇಲಾಖೆವಾರು ಆಯ್ತು, ನಮ್ಮ ಕೃಷಿ ಇಲಾಖೆ ಒಂದ್ ಪ್ಲಾನಿಂಗ್ ಸರ್ ರೈತರಿಗೆ, ಇಂತ ಬೆಳೆಗಳಿಗೆ ಈ ವರ್ಷ ನೀವು ಹೋದ್ರೆ ಸೂಕ್ತ, ಈ ಬೆಳೆಗಳ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ, ಇಂತ ಬೆಳೆಗಳ ಏರಿಯಾ ಜಾಸ್ತಿ ಆಗಿದೆ ಇದನ್ನ ಹಾಕ್ಬೇಡಿ, ಈ ತರ ಒಂದು ಮಾರ್ಗದರ್ಶನ ನಮ್ಮ ರೈತರಿಗೆ ಅತಿ ಅವಶ್ಯಕ ಇದೆ ಸರ್. ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಆಗ್ಬೇಕು ಸರ್ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಕಡಗಂಚಿ ಒಂದು ಭಾಗ ಇದೆ ಸರ್, ಅಲ್ಲಿ ಸಿಕ್ಕಾಪಟ್ಟೆ ಕಾಯಿಪಲ್ಯ ಬೆಳೆಯುವಂತ ರೈತರು ಟೊಮ್ಯಾಟೊ ಬೆಳೀತಾರೆ. ಈ ಟೊಮ್ಯಾಟೊ ಬೆಲೆ ಒಮ್ಮೆ 2 ರೂಪಾಯಿ ಕೆಜಿ 3 ರೂಪಾಯಿ ಕೆಜಿ ಆದಾಗ ಬೇಜಾರಾಗಿ ಅಲ್ಲೇ ರೋಡಿಗೆ ಹಾಕಿ ಹೋಗುವಂತ ಸಂದರ್ಭಗಳು, ಅಂತ ಒಂದು ಸಂದರ್ಭಗಳು ಒದಗಬಾರ್ದು. ಈಗ ಮಾದನಿಪುರ್ಗ ಬೆಲ್ಟ್ ಇದೆ ಸರ್, ಈಗ ಅಫಜಲ್ಪುರ್ ಬೆಲ್ಟ್ ಇದೆ, ಕೆಲವೊಂದು ಭಾಗದಲ್ಲಿ ಕೆಲವೊಂದು ಕಾಯಿಪಲ್ಯಗಳು ಹೆಚ್ಚಿಗೆ ಬೆಳೆಯೋದ್ರಿಂದ ಆಯಾ ಭಾಗದ ಕಾಯಿಪಲ್ಯಗಳನ್ನ ಅಲ್ಲೇ ಸಂಸ್ಕರಣೆ ಮಾಡಿ ಅಲ್ಲೇ ಅದನ್ನ ಪ್ರೊಸೆಸ್ ಮಾಡಿ ಇಂಥ ಒಂದು ಇಂಡಸ್ಟ್ರಿಗಳಿಗೆ ಸರ್ಕಾರನು ಒತ್ತು ಕೊಟ್ಟು ಈ ಒಂದು ರೈತರಿಗೆ ಕೃಷಿಕರಿಗೆ ನಷ್ಟವನ್ನು ಕಡಿಮೆ ಮಾಡುವಂತ ಒಂದು ಕೆಲವು ಯೋಜನೆಗಳು ತಂದ್ರೆ ನಮ್ಮ ಭಾಗದ ರೈತರಿಗೆ ಮತ್ತೆ ನಮ್ಮ ಭಾಗದ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಗುತ್ತಂತ ನಾ ಹೇಳಲು ಬಯಸ್ತೇನೆ ಸರ್. ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರಗಳನ್ನ ತಾವು ಹೇಳಿದ್ರಿ. ಪ್ರಾಕ್ಟಿಕಲ್ ವಿಚಾರಗಳು ಏನು ನಮ್ಮ ರೈತರಿಗೆ ಸವಾಲ್ ಅದಾವ ಅನ್ನುವಂಥದ್ದು. ಈಗ ಅಗ್ರಿ ಕ್ಲಿನಿಕ್ ಮುಖಾಂತರ ಸಾಕಷ್ಟು ಜನ ರೈತರನ್ನ ತಾವು ನೋಡಿದ್ರಿ, ಕಲಬುರಗಿ ಜಿಲ್ಲೆ ಇರಬಹುದು, ಅದರ ಸುತ್ತಮುತ್ತಲಿನ ಪ್ರದೇಶಗಳಿರಬಹುದು, ಅಥವಾ ಅಧ್ಯಯನ ಮಾಡುವಾಗ ಬೇರೆ ಬೇರೆ ರೈತರ ಪದ್ಧತಿಗಳನ್ನು ಕೂಡ ತಾವು ಅಧ್ಯಯನ ಮಾಡಿದಂತವರಿದ್ದೀರಿ. ಈಗ ರೈತರು ತಮ್ಮ ಕಡೆ ಬರುವಂತಹ ಸಂದರ್ಭದೊಳಗೆ ಏನೇನು ಸಮಸ್ಯೆಗಳು, ಅದು ಕೃಷಿ ರೋಗ ಆಗಿರಬಹುದು, ಕೀಟ ಆಗಿರಬಹುದು, ಅಥವಾ ವಾತಾವರಣ ಆಗಿರಬಹುದು, ಅಥವಾ ಯಾವುದೋ ಒಂದು ಸಾಧನ ಆಗಿರಬಹುದು, ಉಪಕರಣ ಆಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ಯಾವ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ದೊಳಗೆ ರೈತರು ಇದ್ರು, ಅಥವಾ ಅವರಿಗೆ ಯಾವ ರೀತಿಯಾದಂತಹ ಪರಿಹಾರಗಳು, ಯಾವ ಸಮಸ್ಯೆಗೆ ಬೇಕಾಗಿದ್ದು ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದು? ಇದ್ರಾಗ ಸಾಕಷ್ಟು ವಿಷಯಗಳು ಇದಾವ ಸರ್, ಎಷ್ಟು ನಾವು ಡಿಸ್ಕಷನ್ ಮಾಡಿದ್ರು ಕಡಿಮೆ. ಯಾಕಂದ್ರೆ ಕೆಲವೊಂದು ರೈತರಿಗೆ ಸರ್, ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಈ ಡ್ರಿಪ್ ಹನಿ ನೀರಾವರಿ ಮಾಡಿ ಈ ತೋಟಗಾರಿಕಾ ಬೆಳೆಗಳು ಬಾಳೆ ಆಮೇಲೆ ಪಪ್ಪಾಯ ಇಂತ ಬೆಳೆಗಳ ಮಾಡ್ತಾ ಇದ್ದಾರೆ ಸರ್. ಒಬ್ಬರು ರೈತರು ಅವ್ರ ಏನ್ ಮಾಡಿದಾರೆ ಸರ್, ಈ ಪಪ್ಪಾಯಕ್ಕೆ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಬಟ್ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ಮೇಲೆ ನೀರಿನ ಪ್ರೆಷರ್ ಎಷ್ಟಿದೆ, ಪೈಪ್ಲೈನ್ ಲೆಂತ್ ಎಷ್ಟಿದೆ, ಪೈಪ್ಲೈನ್ ಲ್ಯಾಟ್ರಲ್ ಲೆಂತ್ ಎಷ್ಟಿದೆ, ಅದನ್ನ ಏನು ಕ್ಯಾಲ್ಕುಲೇಟ್ ಮಾಡಲಾರದೆ ಸುಮ್ನೆ ನಡು ಒಂದು ಮೇನ್ ಪೈಪ್ ಹಾಕಿ ಎರಡು ಸೈಡ್ ಲ್ಯಾಟ್ರಲ್ ಹಾಕಿ ಗಿಡಗಳ ಹಚ್ಚಿಬಿಟ್ರೆ ಸರ್. ಈಗ ಪ್ರತಿಯೊಂದು ಲ್ಯಾಟ್ರಲ್ ಒಂದು ಗುಂಡಿಗೂ ಅಥವಾ ಡಿಸ್ಚಾರ್ಜ್ ಒಂದು ಪಾಯಿಂಟ್ಗೆ ಒಂದು ಪ್ಯಾರಾಮೀಟರ್ ಇರುತ್ತೆ ಸರ್, ಅಂದ್ರೆ 2 LPH, 4 LPH, 8 LPH, 16 LPH. ಅಂದ್ರೆ 2 LPH ಅಂದ್ರೆ 2 liters per hour, 2 liters ನೀರು ಪ್ರತಿ ಗಂಟೆಗೆ ಅಲ್ಲಿಂದ ಬರ್ಬೇಕು ಸರ್ ಡಿಸ್ಚಾರ್ಜ್ ಆಗ್ಬೇಕು. ಫಸ್ಟ್ ಪಾಯಿಂಟ್ ಅಲ್ಲಿ 2 ಲೀಟರ್ ಇದ್ದಾಗ ಆ ಲ್ಯಾಟ್ರಲ್ ಲಾಸ್ಟ್ ಪಾಯಿಂಟ್ಗೂ 2 ಲೀಟರ್ ಡಿಸ್ಚಾರ್ಜ್ ಇರ್ಬೇಕು ಸರ್. ಬಟ್ ನೀವು ಲ್ಯಾಟ್ರಲ್ ಲೆಂತಿಗೂ ನಮ್ ವಾಟರ್ ಪ್ರೆಷರ್ಗೂ ನಮ್ ಪೈಪ್ ಲೈನ್ ವಿಡ್ತಿಗೂ ಅದನ್ನ ಸೈಂಟಿಫಿಕ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಫಸ್ಟ್ ಎಲ್ ಪಿ ಎಚ್ ಅಲ್ಲಿ 2 ಲೀಟರ್ ಬಿದ್ರೆ ಲಾಸ್ಟ್ ಎಲ್ ಪಿ ಎಚ್ ಅಲ್ಲಿ ಬರೀ 1/2 ಲೀಟರ್ ನೀರ್ ಬರ್ತಿರುತ್ತೆ ಸರ್. ಅವಾಗ ಏನಾಗುತ್ತೆ ನಾವು ಅಂತಂದ್ರೆ ಸರ್, ಈ ಫಸ್ಟ್ ಇದ್ದಂತ ಗಿಡಗಳ ಸದೃಢವಾಗಿ ಅತಿ ಎತ್ತರ ಅತಿ ಚಂದ ಬೆಳಿತಾವ ಸರ್, ಲಾಸ್ಟಿನ ಗಿಡಗಳು ಕುಂದ್ರ ಬೀಳ್ತಾವ. ಅಂದ್ರೆ ಎಲ್ಲಿಂದ ನೀರಿನ ಪ್ರಮಾಣ ಎಷ್ಟು ಹೋಗ್ಬೇಕು ಏನಿಲ್ಲ ಇವು ಕೆಲವೊಂದು ಪ್ರಾಕ್ಟಿಕಲಿ ನಾವು ಹೋಗಿ ನೋಡದಾಗೆ ಗೊತ್ತಾಗ್ತದೆ. ಮತ್ತೆ ಈ ಒಂದು ಅನುಭವ ರೈತನಿಗೆ ಪ್ರಾಕ್ಟಿಕಲಿ ನಾವು 1 ಲೀಟರ್ ನೀರಿನ ಬಾಟಲ್ ಮೋಟರ್ ಸ್ಟಾರ್ಟ್ ಮಾಡಿ ಆ ಪಾಯಿಂಟಿಗೆ ಇಟ್ಟು ತೋರಿಸಿದೀವಿ ಸರ್. ಇದು ಒಂದೇ ಅಲ್ಲ ಸರ್, ಇದು ಒಂದ್ ಕೆಡೋದ್ರಿಂದ ಇನ್ನೊಂದೇನ್ ಕೆಡುತ್ತಂದ್ರೆ ನಾವು ರಸಗೊಬ್ಬರಗಳನ್ನು ಈ ನೀರಿನ ಮುಖಾಂತರ ಕೊಡುವಂತ ಇಸ್ರೇಲ್ ಟೆಕ್ನಾಲಜಿ ಕೂಡ ಬಂದಿದೆ, ರಸಾವರಿ ಅಂತೀವಿ ಸರ್ ಅದಕ್ಕೆ. ಆ ರಸಾವರಿ ಪದ್ಧತಿಯಲ್ಲಿ ನಾವು ಗೊಬ್ಬರಗಳನ್ನು ನೀರಿನಲ್ಲಿ ಕೊಟ್ಟಾಗ ಎಲ್ಲಿ 2 ಲೀಟರ್ ನೀರ್ ಬೀಳ್ತಾ ಇದೆ ಅಲ್ಲಿ ಗೊಬ್ಬರ ಜಾಸ್ತಿ ಬರುತ್ತೆ ಸರ್, ಎಲ್ಲಿ 1/2 ಲೀಟರ್ ನೀರ್ ಬೀಳ್ತಾ ಇದೆ ಅಲ್ಲಿ ಗೊಬ್ಬರ ಕಡಿಮೆ ಆಗುತ್ತೆ. ಹೀಗಾಗಿ ಇಡೀ ತೋಟದ ತುಂಬಾ ಗಿಡಗಳು ಅನ್ ಇವನ್ ಅಂದ್ರೆ ಒಂದೇ ಒಂದು ಇದರಲ್ಲಿ ಕಾಣೋದಿಲ್ಲ ಸರ್, ಒಂದ್ ಕಡೆ ಎತ್ತರ ಒಂದ್ ಕಡೆ ಗಿಡ್ಡ ಒಂದ್ ಕಡೆ ಇದು ಈ ತರ ಇದ್ರಿಂದ ಇಡೀ ಬೆಳೆ ಅವನ್ ಹಾಳಾಗುವಂತ ಸಂದರ್ಭಗಳಿರುತ್ತೆ. ನಾನು ಆಗ್ಲೇ ಒಂದ್ ವಿಷಯ ಹೇಳಿದ್ದೆ ಸರ್, ಯಾವ ರೀತಿ ನಾವು ಒಂದ್ ಮನೆ ಕಟ್ಟುವಾಗ ಒಂದ್ ಪ್ಲಾನಿಂಗ್ ಮಾಡ್ತೀವಿ, ಒಂದ್ ಬೆಳೆ ಮಾಡುವಾಗ್ನು ಆ ಒಂದ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಬಹಳಷ್ಟು ನಷ್ಟಗಳ ರೈತ ನೇರವಾಗಿ ಅನುಭವಿಸಬೇಕಾಗತ್ತೆ ಸರ್. ಇಂತ ಹಲವಾರು ವಿಷಯಗಳ ರೈತರಿಗೆ ಮುಟ್ಟಿಸುವಲ್ಲಿ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೇವೆ ಸರ್. ಅಡ್ಡಿಲ್ಲ, ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಈ ಭಾಗ ಅವಾಗಿನಿಂದನೇ ನಾವು ನೋಡ್ತಾ ಇದ್ದೀವಿ, ಅರಿವು ಕಡಿಮೆ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬಹುದು ಅಥವಾ ಏರಿಯಾ ಅಂತ ಹೇಳ್ಬಹುದು. ಜ್ಞಾನ ಇನ್ನೂ ಬಹಳಷ್ಟು ಬೇಕು ಬೇಕು ಅನ್ನುವಂಥದ್ದು ಇಲ್ಲಿ ಅವಶ್ಯಕತೆ ಇರುವಂತಹದ್ದು. ನಾವು ಯಾರನ್ನ ಕೇಳಿದ್ರು ಇದು ಹಿಂದುಳಿದ ಪ್ರದೇಶ ಇದೆ, ನಮ್ಮ ರೈತರು ಹಿಂದುಳಿದಿದ್ದಾರೆ, ಎಲ್ಲರೂ ಹಿಂದುಳಿದಾರ, ಮತ್ತೆ ಇಂಥ ಒಂದು ಪ್ರದೇಶದೊಳಗ ತಾವು ಮಾಹಿತಿಯನ್ನ ಮುಟ್ಟಿಸುವಂತಹ ಒಂದು ಕೆಲಸ ಏನು ಮಾಡ್ತಾ ಇರುವಂತಹ ಸಂದರ್ಭದೊಳಗ ತಾವು ಹೇಳಿದ್ರಿ ತಮ್ಮ ತೋಟನೇ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಲುವಾಗಿ ಆದಂತಹ ಒಂದು ಪ್ರಾತ್ಯಕ್ಷಿಕೆ ತಾಕಾಗಿತ್ತು ಅಂತ ಹೇಳುವಂತಹ ಮಾತು. ಸಾಕಷ್ಟು ತಂತ್ರಜ್ಞಾನಗಳನ್ನು ಈಗ ತಳಿಗಳ ಬಗ್ಗೆ ಹೇಳಿದ್ರಿ, ಅಂತ ಯಾವ್ಯಾವ ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ರೈತ ಸ್ನೇಹಿ ತಂತ್ರಜ್ಞಾನಗಳು ಏನದಾವ ಅವ್ರಿಗೆ ಬೇಕಾದಂತಹ ತಂತ್ರಜ್ಞಾನಗಳು ಯಾವ್ಯಾವ ಮುಟ್ಟಿಸೋದಕ್ಕೆ ತಾವು ಪ್ರಯತ್ನ ಮಾಡಿರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿ. ಈಗ ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈ ಭೀಮಾ ನದಿ ತೀರದಲ್ಲಿ ಕಬ್ಬಿನ ಏರಿಯಾ ಜಾಸ್ತಿ ಇದೆ ಸರ್, ಕಬ್ಬಿನ ರೌದಿ. ನಮ್ಮೊಬ್ರು ದೊಡ್ಡ ರೈತರಿದ್ರು ಉಡ್ಚಣ ಪಾಟೀಲ್ರು, ಆಗಿನ ಸಮಯದಲ್ಲಿ 220 ಎಕರೆ ಕಬ್ಬು ಸರ್, ಬಟ್ ಇಳುವರಿ ನೋಡಿದ್ರೆ ಎಕರೆಗೆ 20 ಟನ್. ಒಂದ್ ಎಕರೆಗೆ 20 ಟನ್ ಇಳುವರಿ ತಗೊಂಡ್ರೆ ಅದು ಎದಕ್ಕೂ ಕ್ಯಾಲ್ಕುಲೇಟ್. ಸೊ ಈ ರೌದಿ, ಆ ರೌದಿನ ಅಲ್ಲೇ ಕಬ್ಬಿನಲ್ಲಿ ಹೇಗೆ ಮಿಶ್ರಣ ಮಾಡಬೇಕು. ಈಗ ಮೇನ್ ಅಂತಂದ್ರೆ ಸರ್, ಮುಖ್ಯವಾಗಿ ಈ ಏನ್ ನಮ್ದು ಅಗ್ರಿಕಲ್ಚರ್ ವೇಸ್ಟ್ ಅಂತೀವಲ್ಲ ಸರ್, ಅದು ಲಿಗ್ನಿನ್ ಸೆಲ್ಯುಲೋಸ್ ಲಿಂದ ಮಾಡಲ್ಪಟ್ಟಿರುತ್ತೆ ಸರ್. ಆ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಇರೋದ್ರಿಂದ ಬೇಗ ಅದು ಕೊಳೆಯೋದಿಲ್ಲ, ಕಳಿಯೋದಿಲ್ಲ, ಮತ್ತು ಮಣ್ಣಿನಲ್ಲಿ ಬೇಗ ಬೆರೆಯೋದಿಲ್ಲ ಸರ್. ಸೊ ಅದಕ್ಕೆ ಕೆಲವೊಂದು ಕಾಂಪೋಸ್ಟ್ ಬ್ಯಾಕ್ಟೀರಿಯಾಗಳು ಬರುತ್ತೆ ಸರ್, ಲಿಗ್ನಿನ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಸೆಲ್ಯುಲೋಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಮತ್ತೆ ಇದನ್ನ ಕನ್ಸಾರ್ಟಿಯಂ ಎಲ್ಲಾ ಕೂಡದಂತದ್ದು ಏನಿದೆ ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ ಸರ್. ಇದು ಕಾಂಪೋಸ್ಟ್ ಕಲ್ಚರ್ಗೆ ಯಾವುದೇ ಒಂದು ಮೈಕ್ರೋಬಿಯಲ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಆಗ್ಬೇಕಂತಂದ್ರೆ ಒಂದು ಫುಡ್ ಮಟೀರಿಯಲ್ ಬೇಕು ಸರ್. ಅದು ಆಲ್ರೆಡಿ ಟ್ರಾಶಸ್ ಅಂದ್ರೆ ರೌದಿ ಇದು ಎಲ್ಲ ಇರುತ್ತೆ, ಅದಕ್ಕೊಂದು ಸ್ವಲ್ಪ ತೇವಾಂಶನ ಅಲ್ಲಿ ಸಮರ್ಪಕವಾಗಿ ನಾವು ಮೇಂಟೈನ್ ಮಾಡಿದ್ರೆ 40-45 ದಿನದಲ್ಲಿ ಆ ಕಬ್ಬಿನ ರೌದಿ ಅಲ್ಲೇ ಕೊಳಸಿ ಅಲ್ಲೇ ನಾವು ಅದನ್ನ ಒಳ್ಳೆ ಗೊಬ್ಬರವಾಗಿ ತಯಾರು ಮಾಡುವಲ್ಲಿ ಅನುಕೂಲ ಆಗುತ್ತೆ. ಇಂಥ ಟೆಕ್ನಾಲಜಿ ರೈತರಿಗೆ ಮುಟ್ಟಿಸುವಂತದ್ದು ಬಹಳ ಮುಖ್ಯ ಸರ್. ಈಗ ಇದೇ ನಾನು ಎಕ್ಸಾಂಪಲ್ ಹೇಳಿದ್ದೆ, ಅವ್ರು ಬರೀ ಸುಡೋದ್ ಬಿಟ್ಟು ರೌದಿ ಕೊಳಸದ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಸರ್, 20 ಟನ್ ಪ್ರತಿ ಎಕರೆ ಬೆಳೆಯಂತ ಕಬ್ಬು 45 ಟನ್ ಪ್ರತಿ ಎಕರೆಗೆ, ಅಷ್ಟು ವ್ಯತ್ಯಾಸ ಆಗಿದೆ ಸರ್. ಅಂದ್ರೆ ಇದು ಒಂದೇ ಟೆಕ್ನಾಲಜಿ ಅಂತಿಲ್ಲ ಸರ್, ಇನ್ನೂ ಹಲವಾರು ಟೆಕ್ನಾಲಜಿ. ಈಗ ಪ್ರತಿಯೊಂದನ್ನು ನಾವು ಖರೀದಿ ಮಾಡಿ ತಂದು ಹಾಕೋದು ಆಗೋದಿಲ್ಲ ಸರ್. ಪ್ರತಿ ರೈತ 2 ಹಸುಗಳಾಗಬಹುದು, 2 ಎಮ್ಮೆಗಳಾಗಬಹುದು, 2 ಎತ್ತುಗಳಾಗಬಹುದು, ಇಂಥವ್ ಮಾಡಿ ಅದೇ ಗೊಬ್ಬರನ ಎರೆಹುಳ ಗೊಬ್ಬರ ಆಗಿ ಕನ್ವರ್ಟ್ ಮಾಡಿ ಅದನ್ನೇ ನಾವು ಬಂಗಾರದ ತರ ನಮ್ಮ ಹೊಲಕ್ಕೆ ಯೂಸ್ ಮಾಡಿದ್ರೆ ಆಮೇಲೆ ಕೆಲವೊಂದು ಸೂಕ್ತವಾದ ಅಂತರ ಬೆಳೆಗಳು ಇರಬಹುದು ಸರ್. ಲಾಸ್ಟ್ ಟೈಮ್ ನಾವು ತೊಗರಿಯಲ್ಲಿನೇ ಕುಂಬಳ ನಾಟಿ ಮಾಡಿದ್ದೇವೆ ಸರ್. ತೊಗರಿ ನಮ್ಗೆ 6 ಎಕರೆದಲ್ಲಿ 35 ಕ್ವಿಂಟಲ್ ತೊಗರಿ ಆದ್ರೆ 6 ಎಕರೆದಲ್ಲಿ ನನಗೆ 6 ಲಕ್ಷ ರೂಪಾಯಿ ಕುಂಬಳ ಆಗಿದೆ ಸರ್. ಅದರಲ್ಲೇ ಕುಂಬಳ 85 ದಿನ ತೊಗರಿ ಹೂ ಬರುವ ಹಂತದಲ್ಲೇ ಕುಂಬಳ ಕಡೆಕಾಯ್ತು ಸರ್. 2 ಡ್ರಿಪ್ ಅಲ್ಲೇ ಮಾಡಿದ್ದ ಕುಂಬಳ ತಗೊಂಡು ನಾವೇನ್ ತೊಗರಿ ಮಾಡಿದ್ವಿ, ತೊಗರಿ ಬಂತು, ಅದು ಕೂಡ ಈ ಸಲ ಒಳ್ಳೆ ರೇಟ್ ಇರೋದ್ರಿಂದ ಅದು ಒಂದು 3-3.5 ಲಕ್ಷ ಸರಿ ಸುಮಾರು 1-10 ಲಕ್ಷ ಈ ಒಂದು ಅಂತರ ಬೆಳೆ ಮಾಡಿದ್ರಿಂದ. ಅವಧಿ 6 ತಿಂಗಳ ಸರ್, 6 ತಿಂಗಳಲ್ಲಿ 6 ಎಕರೆದಲ್ಲಿ ಎಲ್ಲಾ ಖರ್ಚು ವೆಚ್ಚಗಳು ತೆಗೆದ್ರು ಎಕರೆಕ್ ಒಂದ್ ಲಕ್ಷ ರೂಪಾಯಿ ಅಂದ್ರೆ ರೈತರಿಗೆ ಒಂದ್ರ ಮೇಲೆ ಡಿಪೆಂಡ್ ಆಗಿ ಒಂದನ್ನೇ ಇದನ್ ಮಾಡಿ ಕೆಲವೊಂದು ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಸಸಿಗಳ ತಯಾರ ಮಾಡಿ ಮಾರುವುದು ಇರ್ಬೋದು, ಕಾಯಿಪಲ್ಯಗಳನ್ನು ತಯಾರು ಮಾಡಿ ಕೊಡೋದಿರ್ಬೋದು, ಹಾಲು ಉತ್ಪಾದನೆ ಇರ್ಬೋದು, ಹಿಂಗೆ ಎಲ್ಲಾ ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಸರ್ ಒಂದ್ರಿಂದ ನುಕ್ಸಾನ್ ಆಗಿ ಒಂದ್ರಿಂದ ಕಷ್ಟ ಅನುಭವಿಸಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂತ ಇಲ್ಲ ಸಾಲದ ಬಾಧೆಯಲ್ಲಿ ಸಿಲುಕಿಕೊಳ್ಳುವಂತ ಪರಿಸ್ಥಿತಿಗಳು ಕಡಿಮೆ ಆಗುತ್ತೆ ಸರ್. ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ನಾವು ಸಸಿಗಳ ತಯಾರಿಯನ್ನ ಮೇ ತಿಂಗಳಲ್ಲೇ ಸ್ಟಾರ್ಟ್ ಮಾಡಿರ್ತೀವಿ ಸರ್, ಯಾಕಂದ್ರೆ ಜೂನ್ ತಿಂಗಳಲ್ಲಿ ಮಳೆ ಬಿದ್ರೆ ನಮ್ಮ ರೈತ ಬಾಂಧವರಿಗೆ ಸಸಿಗಳನ್ನ ಸರಿಯಾದ ಸಮಯಕ್ಕೆ ಕೊಡಬೇಕು ಅಂತ ಹೇಳಿ. ಈಗ ಆ ಸಮಯದಲ್ಲಿ ಮಳೆ